بسم الله الرحمن الرحيم. إن الحمد لله نحمده ونستعينه ونستغفره ونعوذ بالله من شرور أنفسنا ومن سيئات أعمالنا، من يهده الله فلا مضل له ومن يضلل فلا هادي له، وأشهد أن لا إله إلا الله وحده لا شريك له، وأشهد أن محمدًا عبده ورسوله. ألا وإن أصدق الحديث كتاب الله، وخير الهدي هدي محمد صلى الله عليه وسلم، وإن شر الأمور محدثاتها، وإن كل محدثة بدعة، وكل بدعة ضلالة، وكل ضلالة في النار، وبعد. إمام المجدد شيخ الإسلام ابن تيمية رحمه الله ليوبا فاوا كتير كم جمي على كما بهيغتون ذكر كفاوا مختصر مفي قاعدة في الصبر كتير كما به قواعد مفتوك ما أغدو فشاكين غوس كتير كم بهيغن دا ತಿಂ ಬಾ ಏಗೆ ತಿಮ್ಮಣ ಬಾಗೆ ಗೊತ್ತುಗ ಜಿಕುರು ಕುರೆವ್ವಿ ಅಲ್ಲಾಹು ಜಲ್ಲ ವಾಲ ಅಳಾಗೆ ಮಚ್ಚಂ ನಿಯಾ ಕುರವ್ವ ಹಿನ್ನೇದೆ ಹಿತಾಮವೆರಿ ಮೊಳಿವೆರಿ ಹಿದ್ದತಿ ಕಂಗೆನುವ ಏಕೆ ಕಹಲ ನಿಯಾ ತಹುಗೆ ಮಚ್ಚ ಕೆತ್ತೆರಿ ಉಮಂಗ ಇಗ್ಗೊಯ್ ಎಗೊತ್ತು ಮತನುಗ ಜಿಕುರು ಕುರೆವ್ವಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಏಕಲಾಂಗೆ ತಕ್ದೀರುಗ ಅಜಲುಗ ಗದಾಯ ಗದರುಗ ನಿಯಾ ಕಂಡಾಳು ವಫಾ ವಾಕಂ ಸಮಾವಿ ಮುಸೈಬಾತ್ತಕೆ ಎಬಹಿ ಇನ್ಸಾನಾಗೆ ಇಖ್ತಿಯಾರೆನ್ ಇನ್ಸಾನಾಗೆ ಎವ್ವೆಸ್ ಗೊತಕ ಏನಾಯಂ ಏಕಮುಗ ಎವ್ವೆಸ್ ಇಖ್ತಿಯಾರೆನ್ನೆ ಗೊತುಗ ಏನಾಗ ಮಚ್ಚ ಫಾಳುವ ಕಂತತ್ತ ಬಲಿತ ಫಾಳುವು ಗೆದರು ವೀರಾಣಾವೆ ನೆತಿವೆದಿಯು ಏನಾಗ ಮಚ್ಚ ಫಾಳುವ ಮಿಫದ ಮಸಾಯಿಬ್ ತಕ ಕೆಕ್ಕುರುಮಾಯಿ ಅದಿ ಏನಾಗ ಕಿಬಾನ್ ಕುರವೆ ಏಕಿ ಕಹಲ ಕಂತತ್ತಕುಂ ಏನ ತಹಮ್ಮಲ್ ಕುರಂ ಜಹಿಫಾವ ಏಕಿ ಕಹಲ ಹಿನ್ನೇದೆ ಕಂತತ್ತ ಮತನುಗೆ ಮಿಬಾತ ಶರಹ ಕುರಮುಂಗೊಸ್ ಎಮ್ಮೆ ಫಹು ಫಿಲಾವಳುಗ ನಿಮ್ಮ ಫಾವಾಣಿ ಅದಿ ತೇರವನ ಕುಲಾಸ್ ಫೆಶಿಗೆಮ್ಮಿ ದಣಿ ಕೆತ್ತರಿ ಕಮುಗೆಮ್ಮಿ ಆಳುಕಂ ಮತಿವೆರಿಕಂ ಮಾಯ್ಕಂ ಅಲ್ಲಾಹು ಜಲ್ಲವಾಲ ರುಸ್ವಾ ಒಡಿಗನ್ನವಾಕಂ ಬಯಾಂಬು ಮಫಹುಗಮ್ಮಿ ಆಳುಕಂ ಮಿ ಅಳುಕಮುಗ ಎಬಹಿ ಕೆತ್ತರಿವೆ ದೆಮಿಹುರುಮಂ ವಾಗಿ ವೆರಿವ ನುವತ ಇನ್ಸಾನ ಕೆತ್ತರಿವೆ ಎ ಕೆತ್ತರಿಕಂ ಮತಿಗ ದೆಮಿಹುರುಮಂ ಬಾರು ಅಳುವಾಣೆ ಸೌಬ್ ತಹಕಿ ಕೊಬಾಕ ನುವತ ಕಂತತ್ತಹಕಿ ಕೊಬಾಕ ಎಗೊತು ಕೆತ್ತರಿವೆ ದೆಮಿಹುರುಮಂ ಅಳಾಯ ವಾಗಿವೆರಿವ ಕಂಕಮಕಿ ಕೊಬಾಹಯ್ಯೆ ಮಿ ಸುವಾಲಕಿ ಎಮ್ಮೆ ಫಹುಂ ಕುಲಾಹುಗ ನಿಮ್ಮಾಲುಮು ಕುರಿಗೆ ಹುಷಹಳನು ಸುವಾಲು ದರಿಯಂ ಮರುವೆ ದಿಯೈ ಮುದಾತಂ ಹಲಾಕುವೆಗೆನ್ ದಿಯೈ ಏನಾಗೆ ವಿಯಫಾರಿ ಬಗುರೂಟುವೆ ದಿಯೈ ಏನ ಏಕಿ ಕಹಲ ಬಲೀಗೆ ತೆರೆಯಂ ಹುಷಹಳಿಗೆನ್ ದಿಯೈ ಎಮಿಹಕು ಉಮ್ಮೀದು ಕೊಫ್ಫ ನುವಾಫದ ಹಿದ್ದತಿವ ದೆರವ ಕಂತತ್ತಕ ತಹಮ್ಮಲ್ ಕುರಂ ಜಹುನಿ ಫೈ ಅಲ್ಲಾಹು ಜಲ್ಲ ವಾಲ ಮಿಫದೈ ಗದರುಗಾ ನಿಯಾ ಕುರವ್ವಾ ಫಾವ ಹಿನ್ನೇದೆ ಕಂಕಮ ಕೆತ್ತೆರಿವುಮ ವಾಗಿವೆರಿವ ಸೌಬ್ ತಹಕಿ ಕಂತತ್ತಹಕಿ ಕೊಬಾಹಿಯೆ ಮಿರೇಗೆ ಫಿಲಾವಳುಗ ಬಯಾಮಿ ಕುರವೆನಿ ಇಲ್ಮುಗ ಹುಲು ವೆರಿಂಗ್ ಎಫದೈನ್ ಜಿಕುರ್ ಕೊಫಾವ ದಿಹ ಅಸ್ಬಾಬ್ ದಿಹ ಸಬಬೆ ನುವತ ದಿಹ ಕಂತಕೆ ಕೆತ್ತರಿಯುಮ ವಾಗಿ ಕುರುವ ಕೆತ್ತರಿಯುಮ ಬಾರು ಅಳುವ ಎಹಿ ತೆರಿವ ಕಂತತ್ತ ಜಿಕುರ್ ಕೊಫಾವೇ ಇಲ್ಮುಗ ಹುಲು ವೆರಿಂಗ್ ಅಶರತ್ ಉಮೂರ್ ದಿಹ ಕಮೆ ಹುರ್ತಮ ಕಮಕಿ ಸಬ್ರು ಕುರುಮುಗೆ ಜಜಾ ಅಳಾಯ ಮಾರಿಫಾ ವೆದ್ಯು ಕೆತ್ತರಿ ಉಮುಗೆ ಜಜಾಯಕಿ ಕೊಬಾಕಂ ಕೆತ್ತರಿ ಉಮು ಅಳಾಯಂ ಹಾಸಿಲು ವೆಗೆಂದ ಜಜಾಯಕಿ ಕೊಬಾಕಂ أراك معرفة أبو إنجي بيان بي إنا ين إكان حاصل بيج كترم اللي بي سوابه كترم اللي بي أجوره كترم الله جل وعلا حضرته يفلي في ما توري درجة فهمي سوابا درما أراك معرفة بيجن ديوم معرفة بيديوم فهي إهنيدي نفسا إكما بينن وا نيدي تاتي وا ادغو في كانتتكم كتري ودمي هرما اي نايا واغي بيربي گندي اي جزا اينگي گنديومو مي نوكتا گ شرحا گ بيان مي كوراني فهو گ دوست ها گ امت فالو وي امام سلفي سلفي امام گ تري گ هيمني وڑا گنوا الامام العلامه امام ابن باز رحمه الله بدال فهو جملتك بدالو وي الله جل وعلا كترين بود ودي جنبي دنيا جي حياتو جاي ادي اخرتو جي حياتو جا الخير الكثير ورقنا هيو كانت تكا بود ودي جنبي والعاقبة حميدة ادي هيو بجنبي نيمو من جبا مهنا الدبان كم جي اكلانج بود ودي جنبي ووعدهم في الآخرة بالجنة والكرامة ادي كترين اكلانج عز وجل بود ودي جنبي سورجي دبوان كموجي والكرامة أدي كلام جل وعلا غدرتون كرامة دبوان كموجا وود وود جنبي إيقوتون الله جل وعلا بس به كربي فاصبر إن العاقبة للمتقين فهي نبيا كك كربا شيء هم كشورون هيو نيمون بني تقوى بيرين شيء نبيا كتري ودا غنوا شيء هم كشورون هيو نيمون بني تقوى بيرين نشي أديوس الله جل وعلا بس وهي كربي تلك من أنباء الغيب نوحيها إليك ما كنت تعلمها أنت ولا قومك من قبل هذا فاصبر إن العاقبة للمتقين تمن إله إبا نبيا وحي كربا غيب خبرته ترين خبرتك فهي نبيا يكبس ادي نبيا گه گاومو گه میہون نکبس می گه کوریا کون اے خبر تن اگ وڈا گن فین نوتے فاصبر ان العاقبۃ للمتقین فہ نبیا کے کورا واشے ہما کشورن ہیو نیمون ونی تقوا ورین نشے ادي صلی اللہ جل والا بس وہی کوروی وبشر الصابرین ادي کترین نن اوفا وری کم خبر نبیا دے واشے وما ایکو විස්නාල හයාතුග කෙත්තරිවුම කන්තත්තක මෙදුවර නවානම කිහිනම් මි අලුකමග කුරියරාදානි හයාතුග කුඩ මින්වරකෙක් කෙක්කුරා මිහායයි බොඩු මින්වරකෙක් කෙක්කුරා මිහා කිහිනෙ එවහම වානි ඒ දන්න මිහුන්න නුදන්න මිහුන් හමම නවාාපදෙන් කුල් හල් යස්තවිල්ලදීන යාලමූන වල්ලදීන ලා යාලමූන් දන්න මිහුන්නයි නොදන්න මිහුන් හමහම වානෙහියේ නුවානේ بمائي كيغ حياتوغا كتريوه بودن اكن حاجة جهفاوا اهل ورين ابا ميهم اغتوغا ككرمون لبه سواباي درما بودوان كودا منوركن دنيا متيغ كتريوان جهه ميهاي بوره بمون حقيقتكي اصلاكي معرفة وغنداني كتري كمغ سوابا اجورا بودوكن سوابا درما بودوكن وبشر الصابرين كترين ان افاوركم خبر نبي ياد واشي الذين اذا اصابتهم مصيبه ابامهنكي ابامهن مصيبات جهي جنما قالوا انا لله وانا اليه راجعون هم كشور تمم مني الله ملكودي جنبا بايك كماي ادي هم كشور تمم مني اكلان حضرتن ابر دان بايك بنا ميهن اولئك عليهم صلوات من ربهم ورحمه واولئك هم المهتدون إبا ميهني إبا ميهن جبري إله جهدرتون مغفرة شاء مغفرة تاي رحمة إبا ميهن جم أشان هوري ميهنن أدي تدمع غلي بيجن وا ميهنن كي هم إبا ميهنن بوما إكيجا أخاي أختاي دنيا متيجا داتي تكاي وندا غلاي ويناي نتانا بس كماي أدي إكي مصيبة تكون هن نده إكي خانتا تكون كتري وموجي مقاموجا گائم دمی ہنن جہی جے انسان آئے مومن اڑائے اخا اختائے ملی بگن دیئے کنفدہ متی وری ماي متيبري بيجن بي شرفاي غدرو في لجن با علو كمي غتو غا الله حضرتو سواب لي بين عمله ايبا مي هون نكي ايبا هي كتري بي غتو غا دمي هورتي بي مي هون نكي ايبا مي هون غي بيري اله حضرتو فاف فسو ماي رحمين ايبا مي هون غي ماچن هوري مي هون نه ادي تيدومغو لي بيجن با مي هون نكي هما ايبا مي هون نه كتري مغ سبب شيخ بيدال واني ادي رسول صلى الله عليه واله وسلم حديث فل كوربي ما أعطي أحد عطاء خيرا أوسع من الصبر الله سبحانه وتعالى ألكن هو كم جوتو هو عمل الجنوات هو كم جوتو الله جل وعلا ألكن ندبي كتري بوم فدا إيه كم بوما يكي كتري واني كي هناكو إيه كتري مغ حاجة نجه ميه كم غوانم إيه فهو شيخ رحمه الله بيدالوي فالصابر فهي كتر ودمي هون ناهول وريا له عاقبة حميدة إنا ين حاصل ونغتي إنا ليبن غتي عاقبة حميدة هو بيجن با نمو في الدنيا والآخرة دنيا غاي أدي آخرة تغا أو له عاقبة حميدة في الآخرة نوات إنا ين آخرة تغا غتي هو بيجن بي نمو كي أي إذا صبر إنا كتر ومقدمي هرجة كم غاوانما على تقوى الله سبحانه وتعالى وطاعته والصبر على ما ابتلي به اغتن الله تقوى بريبي ادي اينا ين امتحان كروما بلات كرمت بما اومو ايغ مچك كرمون اغتن ديرول مغي داتي كماي والفاق او الفقر ادي فقير كماي والمرض والتسديد بعض الغازات والصبر عاقبة حميدة ادي اينا يا كرمتي بي ايكي كهلا داتي اندغو بلتا كرمتي بي كتري بي جاهل بريايا عاقبة حميدة اينا ينغتي هيو بيغن باني اميكي قال تعالى في حاضر في حق بعض المؤمنين ووعدهم الله جل وعلا اغتن باي مؤمن التكن وعود ودغن ما بحي كربية وين تصبروا ادي تيابامهم كيكو وتتقوا تيابامهم تقوى بري بجنما لا يضركم كيدكم كيدهم شيئا ابامهم جه مكر وركمكم تيابامهم نن ابس جل من ندبين ان الله بما يعملون محيط هم كشور الله ابامهم كرا عمل تفريح من دنودي جنبا اله شهر يفو بدالواني الصبر له عواقب حميدة فهي كتري بمكي ايغا هيو بغن بي نمو من لي بغن دان كمكي اي الله جل وعلا كيمن غتماي ومصائب الدنيا دنيا ايكي مصيبة تهوغا مچك كورمو وإذا استقام على أمر الله الله جل وعلا أمر فلتهوغا متيغا غام بدمي هرمو فإن له نعيم في الآخرة إينا ينغتي آخرة تغا نعمته فالصابر مرتاح الضمير والقلب فهي كتر كموغا دمي هرج جاهو لبريا إينا واني كتر موغا سببو إينا واني هيتو هيتو أدي نفسوغا إينا واني هنغم جهفه جاهد نفسه بالله اينا وني الله اتكا اينا نفسك جهادكو وصبر على ما ابتلي به اينا يا امتحان كربون اي بلا غتغا كرمت كرون كنتتكا كتري بفاي اي فقير كم كم غابيس وعمال الشاقة ادي داتي ودغو عمل تك كم غابي نمس وفي الآخرة دم فهي آخرة تغا في دار النعيم اينا واهشي نعمة تغي غوتي غي مال إيمان والتقوى إيمان كماي تقوى يا إكي جاي شهو مفدين بدالو شهو بس فول نمي جمي دي فرطما نكتا بيان مي بي صبر كرمون إيه جزا إكي كباكا ألكا معرفة بمون إيه نايا إكي جند كتري كرمون كتري وقدمو دمهور مغي سواب بڑوكا أجر بڑوكا إيه بير إيه نا كتري كمان هشهل ميكم بيان بيجم بي جنا آيات تكي كيرت قروانو غاي بي الله جل وعلا اغتن وحي كربي كترين نهوري جزاك بڑوكا والصابرين في البأساء والضراء وحين البأس أولئك الذين صدقوا وأولئك هم المتقون ادي تدمرو كماي بلي مرو كماي هنگورا ما اگه وغتوكا ككورا ميهن تدوري ميهن كي هما ابا ميهن ادي تقوى ورين نكي بس هما ابا ميهن اهما كترين نميواني ميهن كي تدوريين كمغا ذكرو افا كتري بي ميهن كي اي تقوى ورين كمغا واسميواني ذكر كريفة فهي كترين آخرتك أو جزائي كي كيها بور جزائي كيها بور جزائي آخرتك بامه ننغوتي إمها داري ورني مي حديث أدوى حالة ميغ مچن نفسو جنسة فكر كلا كيها بور جزائي كن كتريمون آخرتك لبنغوتي إغوتون رسول صلى الله عليه وسلم قرن ثابت وفاوة مي حديث إمام الترمذي رواه كوربي روايته غواني صحابي أبو سنان رضي الله عنه بدال واني دفنت ابني سنانا تمنى داري سنان تمنى والولي مي إبهي دنيا دوكو دنيا دوكو مروة ديومو تمنى عمل داري أبو سنان بدال واني سنان مداري فل تمنى والولي مي وأبو طلحة الخولاني جالس عند شفير القبر قبر تنفى متيقة أبو طلحة الخولاني إشيد وداغن النبي فلما فرغت داري فلو والد نممو بدال بيه قال رسول الله صلى الله عليه وسلم صوبك مي كتركم داري والي مي كتركم كوريا نرن داري والي مصيبة كريمت وجه داري فلو دنيا دوك فديوم ما ميها غلاغوديا بفا بفا غلاغوديا كريمتي واني هدتي كماي هتام يا موليبير كم بسنالا داري يكو بالي حالوك دنيا ماتي غطو مبورا دي ما بودو وين غلانا كمين اي داري دوني دوكو فديو صحابي داري كالون والدا نيومو اهندوك ابو طلال الخولاني اي والوك تنفا ماتي اي شيد ودا انما بيدالو واني رسول صاحب مديد فل كوربية اذا مات ولد العبد اذا مات ولد العبد الله عليك داري مرومو قال الله لملائكته الله بسوهي كربي إكلانج ملائكة بيكالونا قبضتم ولد عبدي تمن الله علاج داري هيبوا فيه تمن الله علاج داري فرانا تي ملائكة هيبوا فيه فيقولون نعم إهدو ملائكة دنوان آديه فإهدو الله جل وعلا بسوهي كربته قبضتم ثمرة فؤادي تمن الله جا على جا هيتو جا لانغ هيتو جا كوي نواتا هي إنا جا لولو جا كوي نواتا إنا جا لانغو دي تيا بيكالون تيواني هيبا وافاي فيقولون ملائكة دنوانة آده فيقول إهد الله دنوان وهي كربان ماذا قال عبدي تمن الله جا على إهد بني كيكي توي ملائكة دنوان حمدك واسترجع فهي إله الله إبا إله جاء على إبا إله حمد كوري الحمد لله يا إيه نبني أدي واسترجع إنا لله وإنا إليه راجعون مفدين إيه نبني فهي إيه دو الله جل وعلا ملائكة بيكرون بس وهي كرفته ابنو لعبدي بيتا في الجنة تمن الله جاء على تكا سور جيجا قدور بنا كراشي قدور بنا كراشي وسموه بيت الحمد ادي يجي كولا بيت الحمد بيت الحمد جي نمو نند واشي مي كترين ننغي سوابكي فهي مصائب داتي اندغو حالتا ككرمون ايجي تري غاوي داريكو دنيا دوكو فاديومو الله جي على اكما بس حمد كوري ادي تمام مني الله شيء اتمنى من ابرديم بس مني الله غزرتا شيء إنا لله وإنا إليه راجعون مفدين دلون كيا كتري كان كوريا نري إغتو أغاموي الله جل وعلا ملائكة بيكرو ندنو ملائكة بيكرو مفدين دنو إبا إله جي على إبا إله حمده كوري آدي إبا إله حضرت الرجوع وڈا رجوع بيه إكالان جي إهدو ملائكة ندنواني إعلا يتكا سور جي خاص غدوار پناكو إغدوار بيت الحمد حمد لبيجن با غدور مفدين نندشي اي حقواني كاكا كتر بي هولو وريكا كتر كان كوريا نرون هولو وريكا فهي مي كنفد بودو سواب كنفد بودو وغن با عجر وما يكيغا كتر ننغو سواب اي عجر اي درم اي متوير كان ما كان على كان ينغمو كتر كان نرون نون اچن اي اختيار نو قرآن وما يكيغا مصيبة تكاي داتي اندغو حالتك هن نيدي كانتت كورمت دنيا متى كورمتي ومون كتري ومون ලිබේ සවාබය අජුරුගේ ධර්මයන්ගේ අහුළු වෙරියන් ඒන නෙරේනි කුරියන් ඒ අජුරයි සවාබ හෝදුම ලිබුණු ෆුරසතෙක්ගේ ගොතුගේ එහිදු කෙත්තෙරිවෙ දෙමිහුරුමන් වාගි වෙරිවා සෝබෙක්කමුගා වෙගෙන්දේ ඒ මාරිපාාවගේ දියුම්. දෙවනයි මා යහසුලු මින් තක්ෆීරි සයියාත් කෙත්තෙරුමුගේ සවබුන් ފާފަތ ފޮހެވޭކަން އަޅާޔަށް އެގިގެން ދިޔުން މާރިފާވުން އެގޮތުން އެކި ކަހަލަ އިބުތިލާޔަށް އިމްތިހާނުތަކަށް ދަތި ހާލަތާ ކުރިމަތިވެ ޞަބުރުކޮށްފި ހިނދު ކެތްތެރިވެއްޖެ ހިނދު ކައްފަރަ ﷲ ޢަންހު ސައްޔާތީ ﷲ ޖައްލަ ވަޢާލާ އަޅާގެ ފާފަ ފުއްސަވާ ދެއްވާކަށް ދަރިވަރުނޭ ކޮންކަމަކަށް އަހަރުމެއް އެދެނީ އަހަރުމެންގެ ފާފަ ފޮހެވިގެން ދިޔުމަށް ފާފަ ފުހިއްޖެ ކަމުގައި ވާނަމަ އެމީހެއްގެ ހެޔޮކަމުގެ ތިލެފެ ބަރުވާން ނުބައިކަމުގެ ތިލެފަތަކީ ފާފައިގެ ތިލެފަ ފަހެ މޮސީބާތައް ކުރިމަތިވެ ދަތި ఉދަގު ހާލަތާ ކުރިމަތިވެ ހިންނޭދޭ ކަންތައްތައް ކުރިމަތިވުމުން ހިތާމަވެރި ކަންތައްތައް ކުރިމަތިވުމުން ކެތްތެރިކަން ކުރިޔަށް ނެރެއްޖެ ކަމުގައި ވާނަމަ ޭ ވެގެން ދަނީ ސަބަބަކަން އޭނާގެ ފާފަ ފުއްސަވިގެން ދިޔުމަށް ފާފަ ފޮހެވިގެން ދާން ކާކު ބޭނުން ނުވަނީ ފާފަ ފޮހެވިގެން ދިޔުމަށް ކާކު ހެ ބޭނުން ނުވަނީ ވުމުން ކެތްތެރިވުމަކީ ಎಬಹಿ ಮಸಾಯಿಬುತಕ ಇಬ್ತಿಲಾತಕ ಇಮ್ತಿಹಾನತಕ ಕೆತ್ತರಿಯುಮಕಿ ಫಾಫ ಫಹೇವಿಗೆಂದ ಸಬೆಬೆ ಕಮುಗ ಅಳಾಯಂ ಎಂಗಿಗೆನ್ ದಿಯುಮು ಏನ ಕೆತ್ತರಿಕಂ ಎಹಿದುಗ ನೆರೇನೆ ಸೌಬಕವ್ವಣಿ ಎ ಸವಾಬಾಯ ಧರ್ಮಯ ಹಾಸಿಲು ಕುರುಮ ಗೋತುನ್ಯ ತಿಮ್ಮಣ ಸೌಬೆ ಗೊತುಗ ತಿಮ್ಮಣ ಸೌಬೆ ಗೊತುಗ ದಿಕುರು ಕೊಫ್ಫವೆ ಕೆತ್ತರಿಯುಮ ವಾಗಿ ವೆರಿವ ಸೌಬ್ತಹುಗೆ ತೆರೇಗ ತಿನಕಿ ಇಮಾಂಬೆ ಗಬೂಲುಕೊಂ ನಫ್ಸ ಯಗೀನ್ ಕುರು ಇಮಾಂಬುಂ ನಫ್ಸ ಯಗೀನ್ ಕುರುಂ ಅದಿ ನಫ್ಸು ಗಬೂಲು ಕುರುಂ ವಾನ್ನಹ ಶೈಯುಂ ಕದ್ದರಹುಲ್ಲಾಹು ವಕದಾಹು ಅಲೈಹಿ ಎ ಕಮಕಿ ಎಯ್ ಅಲ್ಲಾಹು ಜಲ್ಲ ವಾಲ ತಗದೀರುಗ ಉಡುತಕ ಬಿಂತಂ ಹೆದ್ದೋಮುಗೆ ಫನ್ಸಾ ಸಾ ಸಹರ್ ಕುರಿ ಎ ಕಲಾಂಗೆ ತಗದೀರುಗ ನಿಯಾ ಕುರವ್ವ ಕಂಡಾಳುವ ಲಿಯುವ್ವ ಫವ ಕಮಕೆ ಎ ಕಮಕಿಯೆ ವುಮು ಅಳಾಯಂ ಎಗಿಗೆಂದೆ ಅನ್ನಹ ಮಿನ್ ಕದರಿಲ್ಲಾಹ್ ವಾನ್ನಹ ಮಿನ್ ಅಂದಿಲ್ಲಾಹ್ ಏಯ್ ಅಲ್ಲಾಹ್ ಗದರುಗ ನಿಯಾ ಕೊಫ್ಫವಾ ಕಮೆ ಏನೆಯ ಕುರಿಮತಿವಿಯೇ ಏಯ್ ಅಲ್ಲಾಹ್ ಜಲ್ಲವಾಲ ಹದ್ರತುಂ ಏನೆಯ ದಿಮಾವಿ ಕಮಕೆ ಬುಮಾಯ ಕೀಗ ಅಲ್ಲಾಹ್ ಜಲ್ಲವಾಲಾಗ ಹದ್ರತುಂ ದಿಮಾವಿ ಕಮಕ ಇತ್ರಾಜ್ ಕುರವೇನಿ ಕಿಹಿನಕು ದೆಬಸ್ ದೆಕೊಳ್ಹದೇನಿ ಕಿಹಿನಕು ಇಯ ಬದಬಸ್ ಪುಣಾಣಿ ಕಿಹಿನಕು ಮಿ ಮೂಮಿ ನಳಕು ಕುರಾಣ ಕಮೆನ್ ಹೆಯ್ಯೆ ಅಲ್ಲಾಹು ಜಲ್ಲವಾಲ ನಿಮ್ಮವ ತಗ್ದೀರುಗ ಕಂಡಾಳುವವ ಎ ಕಲಾಂಗೆ ಗಬಾಗ ಲಿಯುವವ ಗಲಂತಂವಣಿ ಹಿಕಿಫ ಸುಹುಫ್ತವಾಣಿ ಬಂದು ಎಫ ನಿಮಿಫ ಎಹೆಂ ಬೀರು ಎ ಗದರುಗ ಕಮೆಂ ಏನ ಕುರಿಮತಿವಾಣೆ ಎ ಗದರುಗ ಅಲ್ಲಾಹ್ ಏಕಂ ನಿಯಾ ಕೊರಬಾ ಪಣಿ ಕೊಮ್ಮೆಸ್ ಹಿಕುಮತಕ ಏಯ್ ಕೊಮ್ಮೆಸ್ ಏಗ ಹೇವ ಕಮೆ ವಾತೀವೆ ಮಿಗೊತುಗ ಈಮಾಂಬೆ ಗಬೂಲುಕೊ ನಫ್ಸ ಯಗಿನ್ ಕುರು ಪಹೆದು ಕೆತ್ತರಿವುಮ ಬಾರ್ವಾಳವ ಕೆತ್ತರಿವುಮ ದೆಮಿಹು ಕೆತ್ತರಿವೆ ದೆಮಿಹುರುಮ ವಾಗಿ ವೆರಿವ ಸೌಬೆ ಕಮುಗಾ ವೆಗೆಂದೆ ಹತರುವಣೆ ಮಿ ಬಲಾ ವೆರಿಕಂ ಮಿ ದಿಮಾವಿ ಮುಸೀಬಾಯ್ ಮಿ ಕುರಿಮತಿವಿ ಹಿನ್ನೇದೇ ಕಂತತ್ತಹಕಿ ಅಲ್ಲಾಹಂ ಎಮಿಹಕು ಅದಾ ಕುರಂಜ ಮಿ ಹಿನ್ನೇದೇ ಕಂತತ್ತಹುಗ ಅಲ್ಲಾಹಂ ಎಮಿಹಕು ಅದಾ ಕುರಂಜ ಹಗ್ಗಕಿ ಕೊಬ ಇಗೊತ್ತುಗ ಅಮಿಲ ನಫ್ಸ ಸುವಾಲು ಕೊರು ಎಮಿಹಕ ಎ ಕುರಿಮತಿವಿ ಎ ಬಲ ಮುಸೀಬಾಯ್ ಎ ತದುಮಡುಕ ಎ ಹಿದ್ದತಿ ಎ ವೇಂ ಹಾಸಿಲು ಕುರುವ ಕಮಕಿ ಎಖಂ ಏನೆಯ ಕುರಿಮತಿ ಉಮು ಸುವಾಲು ಕುರು ಅಲ್ಲಾಹಂ ಎಮೀಹಕು ಅದಾ ಕುರಂಜ ಹಗ್ಗಕಿ ಕೊಬಾಕ ಏನ ಎಹಿದು ಹೆಕಿವಾಣೆ ಏಯಂ ಅಮರು ಕುರ್ಮಂ ಏನಾಯಂ ಎಬೋಕ್ಕಂ ಅಲ್ಲಾಹ್ ಅಂಗಾಫವಾ ಎಂಗುಮೆ ಅದಿಯಸ್ ಬಯಾನ್ ಕುರ ಅಲ್ಲಾಹುಗೆ ಅಳಾ ದುನಿಯ ಮತೀಗ ಕೈದುಲ್ ಹಯಾ ಏನ ದುನಿಯ ಮತಿಗೆ ದಿರೂರಿ ಹಯಾತುಗ ಕುರಿಮತಿ ಕೊಫ್ಫಾವೆ ಕಂತತ್ತಕ್ಕೆ ಮಿಸಾಲಕ ಬಗುರಾ ಬೋಂತಿವಿ ಬಯಕು ಮೇಜೆಗ್ಗೆ ಎಫದ ಹಾಲತ ದಿಮಾವುಮು ಅಲ್ಲಾಹು ಜಲ್ಲವಾಲ ಏ ನಾಯಂ ಕಂಡಾಳುವ ಫ ಹುಕ್ಮಕಿ ಕೊಬ ಎತನು ನುಕುಮಗೆನ್ ದಿಯು ಮಕ್ಕಾನ ಯೋಮಿನು ಬಿಲ್ಲಾಹ್ ವಲಿಯೋಮಿಲ್ ಆಖಿರ್ ಅಲ್ಲಾಹಂ ಈಮಾಂ ವೆ ಅದಿ ಆಖಿರದ್ದು ಹಂ ಈಮಾಂ ವಾ ಮೀಹ ಇಶೀದೆಗೆನ್ ನುವಾಣೆ ಬಾವೆರಿವೆಗೆ ನುವಾಣೆ ಅಲ ಮಾಯಿದತಿ ಉದಾರ್ ಫಿಲ್ ಖುಮೂರ್ ಎ ಮೇಜಗ್ಗ ನುವತ ಎ ಸುಫ್ರಾಗ ಮಚ್ಚಗ ಬಗುರಾ ಗೆಂಗುಳವೆ ಕಮ್ಗ ವಾಣಮೆ එහෙම අල්ලාහ්ග අලා සුවාලු කුරුමුන් එබ ජවාබ ලිබේ මිදඩි වලුග තිමන් නයන් අල්ලාහ් ජල්ලවාලා කඩාලු වාපවා තිමන් න දෙන්ජ හග්ගකි කොබා හියේ තිමන් අදා කුරන්ජ හග්ගකි කොබා හියේ දරි වරුන්නේ අහුන් නක්තුන්නේ ඒගොතුන් බලාත කුරිමති වුමුන් හින් නේදේ කන්දත්ත කුරිමති වුමුන් හිතාමෙවරි හාලත කුරිමති වුමු සුවාල කුරුන් නෆ්සා මිදඩි වලුග තිමන් න අදා කුරන්ජ හග්ගකි කොබා හියේ ಮಿದಡಿವಳುಗ ತಿಮಣ್ಣ ಅದಾ ಕುರಂಜೆ ಹಗ್ಗಕಿ ಕೊಬಾಯ್ ಕೊಬಾಹೆ ತಿಮಣ್ಣ ಅದಾ ಕುರಂಜೆ ತಿಮಣ್ಣ ಹವಾಲು ಕುರೈಫಾ ಮಸೂಲಿಯತಕ್ಕೆ ಅಲ್ಲಾಹ್ ಜಲ್ಲವಾಲ ಹದ್ರತು ಆದೆ ಏಯ್ ಅಮಲೆ ಕುರು ಕೊಬಾಯ್ ಅಮಲೆ ಕಿಯೇ ವಹಿಯ ಸಬುರ್ ಏಯ್ ಸಬುರ್ ಏಯ್ ಕೆತ್ತರಿವೋ ಉಮಾಯ ಕೀಗ ವಿಸ್ನಾಲ ಫಿಕುರ್ ಕೊಲ್ಲ ತಅಮ್ಮಲ್ ವಿಸ್ನಾಲ ಫಿಕುರ್ ಕೊಲ್ಲ ಮಾ ಹಕ್ಕುಲ್ಲಾಹಿ ಅಲಯ್ಯ ಅಲ್ಲಾಹು ಜಲ್ಲವಾಲಾಯ ತಿಮನ್ಗೆ ಮಚ್ಚನ್ ಅಲ್ಲಾಹು ಕಂಡಾಳುವ ಫ ಹಗ್ಗಕಿ ಕೊಬಾ ಹಿಯ್ಯೆ ಬಿಹಾದಲ್ ಇಬ್ತಿಲಾ ಮಿ ಕುರಿಮತಿ ಕುರವಿ ಇಬ್ತಿಲಾಗ ಮಿ ಕುರಿಮತಿ ಕುರವಿ ಹಿ ನೇದೆ ಕಂತತ್ತಹುಗ ಜವಾಬಕಿ ಎಮ್ಮೆ ಜವಾಬೆ ಕೆತ್ತರಿವು ಜವಾಬಕಿ ಎಮ್ಮೆ ಜವಾಬೆನ್ ಆದೇ ಕೆತ್ತರಿವು ಎಮ ಬಲಾಗೆ ದಡಿವಳುಗ ಮುಸೀಬಾತುಗೆ ದಡಿವಳುಗ ಹಿ ನೇದೆ ದಡಿವಳುಗೆ ಕುರಹಿನ್ ನುವಾ ಕಂತತ್ತಹುಗ ದಡಿವಳುಗೆ ಹಿ ನೇದೆ ಹಾಲುಗ ಅಲ್ಲಾಹುವೇ ಅಳಾಯಾಯ್ ಮತಿಕೊಫ ಅಮಲೆ ಏ ಅಮಲೆ ಕಿ ಕೆತ್ತರಿಕ ನೆರು ಉಮಾಯ ಕೀಗ ಮಿ ಕೆತ್ತರಿಕ ನುಣರ್ ಮೀಹ ಅಲ್ಲಾಹು ಜಲ್ಲವಾಲ ಏ ನಾಯ ಮತಿಕೊಫಾವ ಅಮಲು ನುಣರುಣೆಯನೆಯ ಮಿ ಕಿಹಾಬೊಡು ಹಿತಾಮಯ ಏ ಅಮಲು ಏನೆ ನುಕುರವೇ ಕಮುಗವಾಣಮ ಕಿಹಾಬೊಡು ಹಿತಾಮಯ ಉಮಾ ಎಕು ಅಕ್ಕುರಿ ಒಳಾಲಂ ವಿ ಫಿಕುರ್ ಕೊಲ್ಲ ವಿಸ್ನಾಲಂ ವಿ ಮಿ ಅಮಲು ಕುರುಮಟ್ಟಕೆ ಅಲ್ಲಾಹ್ ಜಲ್ಲವಾಲ ತಿಮಣ್ಣಯಾಯ್ ಮಿ ಹವಾಲು ಕುರಿಬಿ ನುವ ತಿಮಣ್ಣಯ ಮಿ ಮತಿಯರಿ ಕುರಬಿ ಮಿ ಮುಸೀಬಾಯ್ ಬಲಮ ಸಹಾಬಿಯಾಯ್ ತಾಬಿ ಬೇಕಲು ಅಮಲು ಫುಳು ಬೆಹೆಟ್ಟವಿ ಕೀನ ಕೊಂಕ ಅಬ್ದುರ್ರಹಮಾನ್ ಬಿನ್ ಔಫ್ ರದಿ ಅಲ್ಲಾಹನ್ ವಾರ್ದಾಹು ಸಹಾಬಿ ದುನಿಯ ದೂ ಕುರಬಿ ಆಲಾಸ್ ಕಂ ಫುಳುಗ ಹಾಲು ಕೊಳು ಬೊಡುವೆ ಹೇ ಫುಳು ನೆತಿಗೆನ್ ದಿಯ ಹಿದು ಆದೆ ಮಿ ಫಿರಿಕಲು ದುಣಿ ದೂಕಫ ಮಿ ಅಲ್ಲಾಹ್ ಜಲ್ಲವಾಲ ಹದುರತಂ ಎ ಕಲಾಂಗೆ ಏನ್ ಸಹಾಬಿಯ ಸಹಾಬಿಗೆ ಫುರಾನ್ ಹಿಪ್ಪವಣಿ ಮೀ ಅಭಿಕಬಲುಣ್ಣಕ ನುವತ ಅಭಿಕಬಲುಣ್ಣ ಕುರಿಮತಿವಾಣ ಕಿಹಾ ಬೊಡು ಹಿದ್ದತಿ ಕಮೆ ಬೆಲೆ ಹೆಟ್ಟು ತೆರಿಯ ಆಮ್ದಣಿ ನುವತ ಕೈಂ ಬುಯಿಂಗ್ ಹೋದ ದಿನ ಮುಗಾವ ಫರಾಯ್ ದುನಿಯ ಮತಿಗೆ ಮೊಳಿವೆರಿ ಕಮ ಹಿದ್ದತಿ ಕಮ ಫಿಲುವಾ ದೇವು ಮಂ ಎಂಬೋಡು ಮಸಕ್ಕತ ಕುರ್ಮುಗಾವ ಬಾವೆರಿಯ ಫಿರಿಕಲ್ಲು ದುನಿಯ ದೂಕಫ ಹಾಲು ಕೊಳು ಬೊಡುವೆ ಆಲಾಸ್ ಕಂಫುಳು ಬೊಡುವೆ ಹೇಫುಳು ನೆತಿಗೆನ್ ದಿಯ ಹಿಂದು ಅಬ್ದುಲ್ ರಹಮಾನ್ ಬಿನ್ ಔಫ್ಗೆ ಅಂಬಿಕಂಬಲು ಆದೇ ಉಮ್ಮು ಕುಲ್ಸೋಮ್ ಬಿಂತು ಉಕುಬ ರದಿ ಅಲ್ಲಾಹು ಅನ್ನ ಮಿಸ್ಕಿತ ವಡಾಗೆನ್ನು ಮನ್ ನುಕುಮ್ ವಡಾಗೆನ್ನೆವಿ ಮಿ ಕಿಹಾ ಹಿದ್ದತಿ ಕುರುವಾಣೆ ಕಿಹಾ ಹಿತಾಮ ಕುರುವಾಣೆ ಕಿಹಾ ವೇನ್ ಅಳುವಾಣೆ ದಡಿವಳೆ ಎಹಿದು ಸಹಾಬಿಯ ರದಿ ಅಲ್ಲಾಹನ್ನ ನುಕುಮ ವಡಾಗೆನ್ನೆವಿ ಮಿಸ್ಕಿಕ್ಕೊಳ ಮಿ ಕಮನಾಯಕಿ ಮದೀನ ಮಕ್ಕಾಯ್ ಮದೀನ ಎಮ್ಮ ಫುರ್ತಮ ಹಿಜರ ಕುರವಿ ಬೇಕಲುಂಗೆ ತೆರೆ ಬೇಕಬಲುಂಗೆ ತೆರೆ ಬೇಕಂಬಲೆ ಎವೆ ಹೇವು ಕಮಾಯ್ ತಕುವಾವಿರಿ ಕಮಾ ಸಾಲಿಹು ಕಮ್ಗೆ ನಮೂನಾವಿರಿ ಬೇಕಂಬಲೆ ಮಿ ಹಿದ್ದತಿ ದಂಡಿವಳುಗ ಅಲ್ಲಾಹ್ ಜಲ್ಲವಾಲ ಮತಿಕೊಫಾವೆ ಅಮಲೆ ಇಸ್ನಾಲ ಏ ಅಮಲು ಕುರ್ಮ ಟಕ ನುಕುಮ್ ವಡಾಗೆನ್ನೆವಿಯೇ ಮಿ ಅಮಲು ಕುರ್ಮ ದೆಂಗೊತಿ ಕೊಂದಡಿವಳೆ ಮಿ ಅಮಲು ನುಕುರವೆ ಕಮ್ಗ ವಾಣಮ ಸಹೀಫಾಗ ಏನಾಗಿ ಹೇವು ಕಮ್ಗೆ ತಿಲಫತುಗ ಮಿ ಅಮಲು ನುಲಿಯವುಣು ಕಮ್ಗ ವಾಣೆ ಎಹಿದು ಸಹಾಬಿಯ ನುಕುಮ ವಡಾಗೆನ್ನೆವಿ ಮಿಸ್ಕಿತ ಏ ಕೀವ್ಯಗೆ ಏಯ್ ಎ ಕಮಣ ದೆಕೆ ವಡಾಗೆನ್ನೆವಿ ಎ ಕಮಣ ಅಮುರ್ಫುಳು ಕುರೈಫಾ ಫದೆನ್ ಕೆತ್ತರಿ ಕಮಾಯ್ ನಮಾದು ವಾಗಿ ಹಿರಿಕಂ ಹೋದೆವುಮ ಇಸ್ತೈನು ಬಿಸ್ಸಬ್ರಿ ವ ಸಲಾ ಮಿಯಾಯ್ ಮಿ ಫದೆನ್ ಒತುಮು ಎಗೊತುಗ ನುಕುಮ ವಡಾಗೆನ್ನೆವಿಯೇ ಏಹುಮು ಹತರು ನುಕ್ತಾಗ ಬಯಾಂಬೆ ಮಿದಿಯೈ ಬಲಾ ತಂ ಅಲ್ಲಾಹ್ ಜಲ್ಲವಾಲ ಎಳಕ ಕುರಿಮತಿ ಕುರೆವುಮು ಮಸಾಯಿಬುತ ಕುರಿಮತಿ ಕುರೆವುಮು ಹಿನ್ನೇದೇ ಕಂತತ್ತ ಕುರಿಮತಿ ಕುರೆವುಮು ಅಳಾ ಎಬೋತೆ ಅಮಲೆ ನಿರೆನ್ ಜಹಿಫ ಅಲ್ಲಾಹ್ ಜಲ್ಲವಾಲಾ ಅದಾ ಕುರಂಜ ಹಗ್ಗೆಗೆ ಗೊತ್ತುಗೆ ಏ ಅಮಲೆ ಕಿ ಅಸಬುರ್ ಕೆತ್ತರಿವು ಕೆತ್ತರಿ ಕನ್ನೆರು ಫೆಹೆದು ಏ ಅಮಲು ಮಿ ಕುರವೇನೆ ಏಹೆ ನೋಣಿ ಏ ಅಮಲು ಕುರಾಣಿ ಕಿಹಿನಕುಂ ಹಯಾತುಗೆ ಉಮಾಯ ಕೀಗ ಮೀ ಕೆತ್ತರಿ ಕಮ ವಾಗಿ ವೆರಿವ ಕೆತ್ತರಿ ಕಮ ಬಾರು ಅಳುವ ಸೌಬ್ ತಹುಗೆ ತೆರೆಯ್ ಸೌಬೆ ಕಮ್ಗಾಯ್ವೆ ಫಸ್ವಣೈ ಅನ್ ಯಂದುರ ಇಲ ಹಾದಲ್ ಬಲ ಎ ಬಲಯಂ ಎ ಮುಸೀಬಾತ ಎ ತದುಕ ತದ್ಮಡು ಕಮ ಬಲಿಮಡು ಕಮ ಎ ಹಿನ್ನೇದೆ ಕಂತತ್ತ ಹಿದ್ದತಿ ಕುರುವ ಎ ಕಂತತ್ತ ವಿಷ್ಣಾ ಫಿಕುರ್ ಕೊ ಬಲಾಲು ಫಹಿ ಫಹರ್ಗ ವೇದಾಣೆ ಸಬಬುಹು ಜುನೂಬುಹು ವ ತಕ್ಸೀರು ಫಹರ್ಗ ವೇದಾಣೆ ಏನಾಗೆ ಫಾಫತಹುಗೆ ಸಬಬು ನ್ವತ ದೀನುಗೆ ಏನ ಫರ್ವಾ ಕುಡ ಕುರ್ಮುಗೆ ಸಬಬು ಎ ಕಮೆಂ ಏನ ತಹಮ್ಮಲು ಕುರ್ಮಂ ಅಲ್ಲಾಹ್ ಸುಬ್ಹಾನ ವ ತಾಲ ಏನೆಯ ಮತಿ ಕುರೆವ್ವಿ ದತಿ ಕಮೆ ಉದಗೂ ಕಮೆ ಬುರೈ ಗೊಗೊತುಗೆ ಏನಾಗೆ ಕುಫಾಫತಕಾದಿ ಏನಾಗೆ ನಫ್ಸುಗಾವ ಫರ್ವಾ ಕುಡ ಕುರ್ಮುಗೆ ಸಬಬು ಫಹರಿಗ ಅಲ್ಲಾಹ್ ಜಲ್ಲವಾಲ ಕುರಿಮತಿ ಕುರೆವ್ವಿ ಕಮೆ ಗೊತುಗ ದೇಕು ಎಂಬುಮಂ ಏಯ್ ಫಾಫತಕಂ ಫುಸ್ಸೋಮ ಏನಗೆ ಫಾಫತ ಫುಸ್ಸವಿಗೆನ್ ದಿಯುಮ ಏನಾಗೆ ಅಜುರ್ ಅಲ್ಲಾಹ್ ಜಲ್ಲವಾಲ ಹದುರತುಗೆ ಹೇವೆ ತಿಯುಮ ಏಕಲಾಂಗ್ ಮೆದುವೆರಿ ಕುರೆವ್ವಿ ಸವವೆ ಕಮುಗ ದೇಕು ಏಹಿಂದು ಎವೆಸ್ ಏನಾಯಂ ಹೇವೆ ಕಮುಗ ಬಲಾಗತುಮಾಯಿ ದೇಕೋಂ ಏನಾಗೆ ಮಚ್ಚಂಗೊತಿ ಫಹಿ ಮೀ ಕೆತ್ತರಿಕ ನೆರೆಂಜೆ ಸೌಬಕಿ ಹವಣೈ ಅಲ್ಲಾಹ್ ಅಲ್ಲಾಹ್ ಜಲ್ಲವಾಲ ಏಕೆ ಏನಾಯಂ ಎ ಮುಸೀಬಾಯ್ ಎ ಹಿದ್ದತಿಕಂ ಎ ವೇಂ ಅಳುವ ಕಂತತ್ತಂ ಹಿನ್ನೇದೆ ಕಂತತ್ತ ಕುರಿಮತಿ ಕುರೆವಿ ಕೀವೆ ದಣ್ಣಂ ವಿ ಇಖ್ತಾರಹುಲ್ಲಾಹ್ ಲಿಹಾದಲ್ ಬಲಾ ಅಲ್ಲಾಹ್ ಜಲ್ಲವಾಲ ಏನ ಎ ಬಲಾ ತಹಮ್ಮುಲ್ ಕುರ್ಮಂ ಎಕಲಾಂಗ್ ಇಖ್ತಿಯಾರ್ ಕುರೆವಿಕಂ ಉಮುಂ ಅಲ್ಲಾಹ್ ಜಲ್ಲವಾಲಾಯಂ ಏನ ಅಲ್ಲಾಹ್ ಜಲ್ಲವಾಲಾಯಂ ಅಲ್ಲಾಹ್ ಜಲ್ಲವಾಲ ಏನಾಯಂ ರಿಜುಗು ಎಸ್ ವಕಿ ಮಂಬರಕ ದೆವ್ವಾಹೆ ಸಿಹತ್ ಎಸ್ ವಕಿ ಮಿಂಬರಕ ದೆವ್ವಾಹೆ ಎ ಕಲಾಂಗ ಜಲ್ಲವಾಲ ಆಫಿಯ ಇನ್ಸಾನ್ ಎಕಿ ಮಿಂಬರ ದೆವ್ವಾಹೆ ಅಲ್ಲಾಹು ಜಲ್ಲವಾಲ ಏನಾಯ ಮಿಂಬರ್ಕು ಬಸ್ಸವಾಫಾವ ಬೆಸ್ಸುಮೆ ಕಮುಗ ದೇಖು ಮಿಕಮ ಕೀವೆಸ್ ಮಿಹಾರ್ಮೆ ಫಿಕುರ್ ಕೊಲ್ಲ ವಿಸ್ನಾಲು ಮುಂಗಿಗೆ ಇಚ್ಛೆ ರಿಜುಗು ಎಕಲಾಂಗ ಬಸವಣಿ ಎಕಿ ಮಿಂಬರ ಸಿಹೆಂ ಎಕಲಾಂಗೆ ಏಕೆ ಅಳತಕುನ್ನ ದೆವ್ವಣಿ ಏಕೆ ಮಿಂಬರ ಆಫಿಯಂ ಎಕಲಾಂಗೆ ಅಳತಕುನ್ನ ದೆವ್ವಣಿ ಏಕೆ ಮಿಂಬರ ಏಯ್ ಬುರುಸೂರ ಏಕೆ ಮಿಹುನ್ ಏಕೆ ವರ ದೆವ್ವಾಗೋತ ಗುಣವಂತ ಸಿಹತ ಆಫಿಯ ಏಕೆ ಮಿಹುನ್ ಏಕೆ ಮಿಂಬರ ದೆವ್ವಾಗೋತ ಅಲ್ಲಾಹು ಜಲ್ಲವಾಲ ಬೆಸ್ಸವಿ ರಿಜುಗು ಬಸ್ವ ಪದೆ ಮಿಕಂ ಬೆಸ್ ಎಕಲಾಂಗ ನೂನ್ ತಮ್ಮಿ ಬೆಸ್ಸವಿ ಹಸುಗಡು ಸಿಹ ಸಲಾಮತು ಬೆಹೆಟ್ಟ ಹಸುಗಡು ಸಿಹ ಸಲಾಮತು ಬೆಹೆಟ್ಟೋಮ ಎಕಲಾಂಗೆ ಬಸ್ಸವಾಗೋತ ಬೆಸ್ಸವಿ ಅಳ ಮಿ ಅಣೆಂಗಳ ಏನಾಗೆ ದೆಲೋಲ ನುಫೆನ್ನ ಅಹುಲ್ವೆರಿ ಗೊತ್ತುಗ ಲೇವಿ ಈ ಅಲ್ಲಾಹ್ ಜಲ್ಲವಾಲ ಎ ಮೀಹಕ ಎ ಸಿಹತ ಆಫಿ ಬೆಸ್ಸವಿ ಗೊಯ್ ಅಣಕಕಿ ನುಹಿಗೆ ಮೀಹೆ ಅಲ್ಲಾಹ್ ಜಲ್ಲವಾಲ ಎ ಮೀಹಾಯ ಎ ರಿಜುಗು ಬೆಸ್ಸವಿ ಗೊಯ್ಗೆ ಎ ಸಿಹ ಬೆಸ್ಸವಿ ಗೊತಕಿ ಎಯ್ ಅಲ್ಲಾಹ್ ಜಲ್ಲವಾಲ ಮಿಫದೆ ಬೆಸ್ಸವಮು ಎ ಕಲಾಂಗೆ ಎ ಬಸ್ಸವ ಬೆಸ್ಸೋಮುಗ ಮಚ್ಚಂ ಎಯ್ ಬೇಇನ್ಸಾಫ್ ಕಮುಗ ಮೋಮಿನ ಅಳಕು ಬುಣಾಣಿತ ನುಬುಣಾಣ ಎ ಕಲಾಂಗ ಜಲ್ಲವಾಲ ಬಸ್ವಾಫೆ ವಣಿ ಅದುಲ್ವೆರಿ ನು ಕಮ್ಗ ಬುಣಾಣತ ನುಬುಣಾಣ ಅಲ್ಲಾಹ್ ಜಲ್ಲವಾಲ ಮೊಳದ್ದೆ ನೋಡಿ ಗಣ್ಣವ ಎ ಕಲಾಂಗ ಹಿಕ್ಮೆವಂತ ಕಮ್ಗ ತೆರೆಂ ಬಸ್ವಾಫಾ ಬೆಸ್ಸೋಮೆನ್ನೆ ಏಕಮಕ್ ವಿಸ್ನಾಲ ಮಿಬಾಬುಗ ರಿಜುಗ ಬಲಾಲಿ ಮುಂಗ್ ಎಮ್ಮೆ ಬುಣಾಣೆ ಫಸ್ಸಿಂಗಿಲಿ ಫಸ್ವರ ಎಮ್ಮೆ ಎವ್ವರನ್ನು ವಾಣೆ ಸಿಹತುಗ ಸಮ ಫಸ್ಸಿಗಿಲಿ ಫಸ್ವರ್ ವಾರು ನು ಹೆಯ್ಯೆ ಆಫಿಯತುಗ ಸಮ ಏಹೆನೆ ನು ಹೆಯ್ಯೆ ಮಿ ಕೊಮ್ಮೆ ಕಮಕಿ ಅಲ್ಲಾಹುಗೆ ಬೆಸ್ಸೆವುಮೆ ಎಕಲಾಂಗೆ ನಿಯಾಯ ಎಕಲಾಂಗೆ ದೆವ್ವುಮೆ ವಮುಂ ಎಕಲಾಂಗೆ ಜಲ್ಲವಾಲಾಗೆ ಎ ದೆವ್ವ ರಿಜ್ಗು ದೆವ್ವಿ ಮಿಂಬರವ್ವೆಸ್ ಅಳಾಯಂಗೊತಿ ರಿದ ಎಕಮ ರುಹಿ ಗಬೂಲುವ ಅಲ್ಲಾಹ್ ಜಲ್ಲವಾಲ ಏನಾಯ ರಿಜ್ಗು ದೆವ್ವಿ ಮಿಂಬರ ರುಹಿ ಗಬೂಲುವ ನೋಂತೋ ಏತಿ ದರಿವರನ್ನೆ ರುಹಿ ಗಬೂಲುವ ಏನಾಯ ರಿಜ್ಗು ಅಲ್ಲಾಹ್ ದೆವ್ವಿ ಮಿಮಹುಗ ಮಿವರ ಮಿದುವಹುಗ ಮಿವರ ಕಾಂಬೊಂಗ್ ಎಕಲಾಂ ದೆವ್ವಿ ಮಿವರ ಏಕಮಂ ಒತಿ ರುಹಿ ಗಬೂಲುವ ಎಹೆಂ ಬೊಮ ಸಿಹತ್ವೆಸ್ ಏಕೆ ಮೀಹುಣ್ಣ ದೆವ್ವ ಮಿಂಬರಂ ಒತಿ ಗಬೂಲುವ ಗುಣವಂತ ಹೋಗೆ ಫುರಿಹಮ ಕಮಾಯ್ ಗುಣವಂತ ಹೋಗೆ ಆಬುವು ಮಾಯ್ ಆಫಿಯತುಗೆ ಮಿಂಬರು ರುಹಿ ಗಬೂಲುವ ನೋಂ ಹೆಯ್ಯೆ ರುಹಿ ಗಬೂಲುವ ಒತಿ ಬೊಮಂ ಏಕಮ ಐತು ರಾಜುವೆ ದೆಕೊಳು ವೆರಿವೆ ಗ್ಯಾಮ್ ವೆಜ್ಜ ಕಮುಗ ವಾಡಮ ಅಲ್ಲಾಹು ಜಲ್ಲವಾಲಾಗೆ ಬೆಸ್ಸೋಮ ತಿಮಣ್ಣಗ ಫರಾತು ಇವರಿ ಈತುರಾಜ್ ಕುರಬೇದಾಣೆ ತಿಮಣ್ಣಗ ಫರಾತು ಎ ಕುರವೆನಿ ಇದು ಈತುರಾಜ್ ದೆಕೊಳು ವೆರಿವೆವೆನಿ ಬೊಮಂ ಏಯ್ ಏನಾಗೆ ಕಿಬ್ಯಾಂಗ್ ಬೊಡುವೆಗೆಂಬ ನಿಯಮತೆ ಗೆಲ್ಲಿಗೆಂದಿಯು ದೆಂಗೊತಿ ಮಿನುಕ್ತಾಯ್ ಬಲಾಲು ಎಕಲಾಂಗ ಜಲ್ಲವಾಲ ರಿಜುಗು ಬಸಾಫ ಮಿಂಬರ ಏನೆ ಈತುರಾಜ್ ಉಮು ಇಬ್ಬರು ಇತುರ ರಿಜುಗು ಲಿಬೇಣೆತ ನುಲಿಬೇಣೆ ಏನಾಯಂ ಅಲ್ಲಾಹ್ ಜಲ್ಲವಾಲ ದೆವ್ವಾಫಾವ ಗುಣವಂತ ಹೋಗಿ ಸಿಹೈ ಏಯ ಏನ ನುರ್ಹುಂಬೆ ಈತುರಾಜು ಉಮು ಏನ ಗಿನ ಲಿಬೇಣತ ನುಲಿಬೇಣೆ ಏನೋ ಹೆಂಗ್ ಅಲ್ಲಹ ಜಲ್ಲವಾಲ ದೆಬ್ಬ ಫಾವ ಆಫಿಯ ಏ ಆಫಿಯ ಏ ಪುರ ಫುರಿಹಮ ಲಿಬ್ ಮಂಗ್ ಏನ ಈತುರಾಜ್ ಕೋರ್ಮ ಲಿಬೇಣ ತ ನು ಲಿಬೇಣ ದುಣಿಯ ಮತ ಈಗ ದುಣಿಯ ವೆಚ್ಚ ಲಿಬಿದಾನ್ ಮುಸಾರ ಮದುವಿ ಗೊಸ ಶಕುವಾ ಕೊಗ್ಗೆಂಗ್ ಸಿಟಿ ಲಾಗೆಂಗ್ ಕೋಟ ಗೊಸ್ಗೆಂಗ್ ಏನೇ ಮುಸಾರಗಿನ ಲಿಬಿದಾನ್ ಏಕಮಕು ಅಲ್ಲಾಹು ಜಲ್ಲವಾಲ ಬಸ್ಸವಾ ಫಾವಾ ಬೆಸ್ಸುಮಕು ಇತುರನ್ ನುವಾಣೆ ಉಮಾ ಇಕುಗ ನೆತಿವೆ ಫಾವಾ ನಿಯಮತ ಕಿ ಲಿಂಬುರಾ ಲಿಬೇಣೆಚ್ಚನ್ನು ನೋತೆ ಇತುರ ಬಸ್ ಲಿಬೇಣೆಚ್ಚನ್ನು ಏನ ಈತುರಾಜ್ ಕುಡುಮಕುಣ್ಣೆ ಉಮಾ ಇಕೀಗ ಏನ ಈತುರಾದು ಕೊಫ್ಫಿ ಕಮಗ ವಾಣಮ ಏನೆಂಗೊತಿ ಫಾಫ ಏನೆಂಗೊತಿ ಏಗೆ ಹಿತಿ ನತೀಜ ದುನಿಯ ಗದ ಅದಿ ಆಖರತುಗ ಹಾಸಿಲು ಕೂರು ಉಮಾ ಇಕು ಕೆತ್ತಿರಿಕಂ ಕುರಿಯ ನೆರೆಜ್ಜೆ ಮೀಹ ವಣಿ ಮಿ ಹುರಿಹ ಆಫಾ ಎತ್ತಕು ಸಲಾಮೆವ್ವೆ ಸವಾಬಾಯ್ ಧರ್ಮಯ ಉಜೂರುಗ ತೆರೆಯಂಗ್ ಏನ ಬಣಿ ಗೊಸ್ಸೆ ಎಮ್ಮೆ ಫುರ್ತಮ ನುಕ್ತಾಗ ಭಯಾ ಕುರಿ ಗೊತ ಕೆತ್ತರಿ ವೆಜ್ಜ ಮೀಹಾಯ ದುನಿಯೇ ಗವಸ್ ವಣಿ ಆಕಿಬ ಹಮೀದ ಹೇಳ್ಬೇಕೆಂಬ ನಿಮ್ಮೆ ಆಖಿರತುಗ ವಣಿ ಜನ್ನ ಸ್ವರ್ಗೆ ಆಖಿರತುಗ ವಣಿ ಕರಾಮ ಅಲ್ಲಾಹ್ ಜಲ್ಲವಾಲ ಹದರ್ತು ಕರಾಮ ಕೋಂಚ ಇಖ್ತಿಯಾರ್ ಕುರಾಣಿ ವಫಗ ಕುಮುಲ್ಲಾ ಅಲ್ಲಾಹ್ ಹರ್ಮನ ತೌಫಿಕು ದೆವ್ವಾಂದೇ ಎ ಕಲಾಂಗ ರುಸ ಒಡಿಗಣ್ಣವ ಮಗ ಹೈವಣೈ ಇಲ್ಮ ಗಹಲರಿನ ವಿದಾಳೆ ಫವಣಿ ಹಾದಿಹಿಲ್ ಬಲಾ ಗತಕೂನ ದವಾ ಅಲ್ಲ ಮಿ ಬಲಾ ವೆರಿ ಕಮಕಿ ಮಿ ಹಿತಾಮ ವೆರಿ ಕಮಕಿ ಮಿ ಮೊಳುವೆರಿ ಕಮಕಿ ಮಿ ಗಿಲಂ ವೆರಿ ಕಮಕಿ ಮಿ ಮುಸೀಬಾತಕಿ ಮಿ ಹಿನ್ನೇದೇ ಕಾಂತತ್ತ ಹೇಕಿ ಫಹರೆಗ್ಗೆ ಏ ನಾಯಂ ಒಯ್ ದವಾ ಏ ಬೇಸ್ ಫರ್ವಾ ಕಮಗ ಸ್ವೆದಾಣೆ ಬೇಸ್ ಫರ್ವಾ ಕಮಗ ಸ್ವೆದಾಣೆ ಗದ್ ಯಕೂನ್ ಮುಅರ್ದನ ಅಲಲ್ಲಾಹ್ ಮಿ ಬಲಾ ಏನ ಕುರಿಮತಿವಿ ಫಹರಗೇನ ವೆದಾಣೆ ಅಲ್ಲಾಹು ಜಲ್ಲವಾಲಾಯ ಫುರಗಸ್ ದೀಪವಾ ಮೀಹಕ ಅಲ್ಲಾಹು ಜಲ್ಲವಾಲಾಯ ನುಕಿಯಮನ್ ತೆರಿವೆ ಎ ಕಲಾಂಗ ಜಲ್ಲವಾಲಾಯ ಕಿಯಮಣ್ಣು ರಸೂ ಸಲ್ಲಮ ಕಿಯಮಣ್ಣುವೆ ಎ ಗೊತ್ತುಗಾವ ಅಳಕಂಗ್ ಏನ ವೆದಾಣ ಫಹರಗ್ಗೆ ಉಮಾ ಏಕು ಮಿ ಬಲ ಏನೆಯ ಕುರಿಮತಿವಿ ಮಿ ಮುಸೀಬಾ ಏನ ತಹಮ್ಮಲು ಕುರನ್ ಜಹುಣಿ ಮಿ ಹಿದ್ದತಿಕಂ ಏನೆಯ ಕುರಿಮತಿವಿ ಫಹೆ ಎಹಿಂದು ಏಗೆ ಸವಬು ಏನ ಎ ಉರದುಂತದ್ದೂ ಕೊಲ್ಲ ಎ ಫಾಫೆರಿ ಅಮಲುತ ದೂಕೊಲ್ಲ ಅದಿ ಏನ ಇಹಾಲತುಗೆ ಎಂಬುರಿಗೆ ಆದೆ ಸಾಲಿಹು ರಕ್ಕಾ ತೆರಿವೆ ಹೇಳ್ಬೆಗೆಂಬಿ ಮಗಕ ಸೌಭಾಗ್ಯ ಮದುವೆರಿವಿ ಎಕ್ಕಲ ಬಲಾತ ಏನ ಕುರಿಮತಿಯೇ ಬಲಾ ವೆಗೆಂದಿಯ ಹಿದ್ದತಿ ಕಂ ಮುಸೀಬಾತ ಬದಲು ವೆಗೆಂದಿಯ ಏಗ ಸೌಬಂ ಏನ ಹೇ ಮಗ ರುಜುಗು ಕುರಾ ಸೌಬೆಗ್ ಗೊತ್ತುಗೆ ಅಲ್ಲಾಹ್ ಜಲ್ಲವಾಲಾಗ ಹಿಕ್ಮೆ ಬಂತ ಕಂ ಕಲಾಂಗ ಮೊಳದ್ದೆನ ಒಡಿಗನ್ನವ ಕಿತನ್ ನಫ್ಸು ಸುನಾಮಿ ಆಸ್ಗೆ ಹೇವ ಮಗ ಬದಲು ವೆಜ್ ಕಿತನ್ ನಫ್ಸ್ ಎಬಾಮು ಉಯಫಾರಿ ಬಗುರುಟು ವೆಗೆಂಗ್ ಹೇವ ಹಾಲತ ಬದಲು ವೆಜ್ ಕಿತನ್ ನಫ್ಸ್ ಎಬಾಮಿ ಹುಂಗೆ ದುನಿಯ ಮತೇಗ ಸಿಹೆಗ್ ಗೊಸ್ಸ ಬಲಿಯದದ್ದ ಗೊಸ್ಗೆಂಗ್ ಹೇವ ಮಗ ರುಜುವ ವೆಜ್ ಫಹೆ ಮಿವೆದಾಣೆ ಸಬಬಕಂ ಅಲ್ಲಾ ಏನ ಮೆದುವೆರಿ ಕುರೆದ್ವಿ ಏಮು ಎ ಹಾಲತುಗ ಮಿ ಮುಸೀಬಾ ವೆಗೆಂದಿಯೈ ಇಲಾಜಲ್ಲ ಏನಾಯಂಗ್ ಬೇಸ್ ಫರ್ವಾಗೆ ಗೊತ್ತುಗೆ ಹಾಲಿಗುವಂತ ಇಲಾಹು ಅಜ್ಜ ವಜಲ್ಲ ಮೊಳದ್ದೆನ ಒಡಿಗನ್ನವ ಅವ್ವಣೆ ಅನ್ ಯಾಲಮ ಮಾಹಿಯ ಆಕಿಬತು ಸಬ್ರ್ ಇದ ಸಬರ್ ಬಲಾತಕಾಯಿ ಮುಸೀಬಾತಕಾಯಿ ಇನ್ನೇದೇ ಕಂತತ್ತಕಾಯಿ ವೇಣಾಯ್ ನೇದೇ ಕಂತತ್ತ ಕುರಿಮತಿವುಮು ಕೆತ್ತರಿವೆ ಎ ಕೆತ್ತರಿಕ ನೆರೆ ಕೆತ್ತರಿ ಕಮ್ಗ ಗಾಂಬು ಹುರಜ್ಜ ಕಮ್ಗ ವಾಣಮ ಏಗೆ ನಿಹಾಯಿ ನತೀಜಾಯಕಿ ಕೊಬಾಕಂ ಅಳಾಯ ಮಾರಿಫಾವೆಗೆಂದಿಯು ಶಕ್ಯ ವ್ಯಸ್ನೆ ಸಬ್ರುಗ ಅಜರಕಿ ಅಲ್ ಖೈರ್ ವಲ್ ಹಸನಾತ್ ಹೇ ಕಮಾಯ್ ಹಸನಾತ್ ಸವಾಬಾಯ್ ಧರ್ಮ ಕೆತ್ತರೀಂಗೆ ಅಜುರ್ ಕಿಹಾ ಬರಕಂ ಉಫುಲೀಫಾವೆ ಅಲ್ಲಾಹ್ ಜಲ್ಲವಾಲ ಬಸ್ವಹಿ ಕುರೆವ್ವಿ ಉಲಾಯಿಕ ಯುತೌನ ಅಜರಹುಂ ಮರ್ರತೈನ್ ಬಿಮಾ ಸಬರು ಸುಬ್ಹಾನ್ ಅಲ್ಲಾಹ್ ಇಕಲಾಂಗೆ ಜಲ್ಲವಾಲ ವಹಿ ಕುರಬ್ಬಣಿ ಉಲಾಯಿಕ ಯುತೌನ ಅಜರಹುಂ ಮರ್ರತೈನ್ ಬಿಮಾ ಸಬರು ಎಬಾ ಮೀಹುಂ ಕೆತ್ತರಿವಿ ಕಮಟ್ಟಕ ಎಬಾ ಮೀಹುನ್ ನಂ ಉಜೂರ ದೆವಿಫಾವಣಿ ದೆಗುಣಯೇ ಎಮ್ಮೆ ಗುಣ ಇನ್ನು ದೆಗುಣ ಎಂಗ ಉಜೂರ ಎವಣಿ ಬೊಡುವೆ ಫೈ ಆ ದಿವಸ ಅಲ್ಲಾಹ್ ಜಲ್ಲವಾಲ ಎ ಕೆತ್ತರಿ ಕುಮುಂ ಲಿಬುಣು ಸವಾಬ ಧರ್ಮ ವಹಿ ಕುರಬ್ಬಣಿ ಇಲ್ಲಲ್ಲದೀನ ಸಬರು ವಾಮಿಲು ಸಾಲಿಹಾತಿ ಉಲಾಯಿಕ ಲಹುಂ ಮಗ್ಫಿರತುಂ ವಾಜುರುಂ ಕರೀಂ ಕೆತ್ತರಿವೆ ಸಾಲಿಹು ಅಮರಿತ ಕುರಿ ಮೀಹುಂ ಮೆಣುವಿಯೇ ಎಬಾ ಮೀಹುಣ್ಣ ಫಾಫ ಫುಸ್ಸೋಮಾಯ್ ಬೊಡುವೆಗೆಂಬ ಧರ್ಮ ಹುಟ್ಟೆ ಕೆತ್ತರಿವೆ ಸಾಲಿಹು ಅಮರ್ ಕುರಿ ಮೀಹುಣ್ಣ ಕೆತ್ತರಿ ಉಮಾಯಕು ಸಾಲಿಹು ಅಮಲು ನೇರುಣ್ಣಿ ನೆರೆಜ್ಜ ಕಮ್ಗ ವಾಣಮ ಎಬಾ ಮೀಹುಣ್ಣ ಫಾಫ ಫುಸ್ಸೋಮಾಯ್ ಬೊಡುವೆಗೆಂಬ ಧರ್ಮ ಹುಟ್ಟೆ ಅಹಾಯ ಉಕ್ತಾಯೆ ಫಾಫ ಫುಸ್ಸವಿಗೆಂದಿವುಮಗ ಮಗು ಬೇಣು ನೋಣಿ ಹೆಗ್ಗೆ ಕೊಮ್ಮೆ ನಫ್ಸ ಬುಣಾಣೆ ಬೇಣುಮೆ ಬೊಡುವೆಗೆಂಬ ಧರ್ಮ ಬೇಣು ನೋಣಿ ಹೆಗ್ಗೆ ಬೇಣುಮೆ mi hasilwang oti kihine ketterikan nerege ketterikan aharme kuria nerege Allah jalla wala tagwa veri kamai ketteri kamai mi deba garina kurevi wahi kurevi innahu man yattaqi wa yasbir fa inna Allah la yudhi'u ajra al muhsinin hama kashorun tagwa veri ve ketteri wa miha dannashe fayam kashorun ihsan teringe dharma Allah gelleni nukuravanite ketterivum vegende Allah ihsan terive sawabe kamuge Allahu akbar mikan nereni kihinako ehme gilam veri kam boduve enage af enage kurimati vefawa enaya kurimati vefawa bala veri kam boduve ena kurimati vefawa hiddati kam boduve ketter kam bodan nerejhu ju miha vani hama kashoru dharma boduve gemba adi sawa boduve gemba faafusve gendi boduve gemba mihunge tere adive salla bhai kurevi vain tasbiru adi tebam hu ketterive wattaku وتتقوا أتيباميهم الله تقوى بريوانما لا يضركم كيدهم شيئا إباميهم جم مكر بريكم أتيبامون إبس جل من ندبين تي كتري في تقوى بري بجنما إباميهم جم مكر بريكم تيام إبس جل من ندبين إن الله بما يعملون محيط هم كشرون الله إباميهم كورا كانتا مولد دين ودي جنبا إلهه بمايكو إيش بيان مديه آية تكين كتري كان كوريان نره ketteri kamuge matiga gaam bejja kamuge waanama ege nihai natijaavti kihina kunka ege fahuge natijaavti kihina kunka ya subhanallah sahihu muslimuga waar defawa ummu salama radiyallahu anha ge riwaya balalaba fikr kolla ege nihai natija allah jalla wala wani komme kame ekalaange hikme bante reewun teri kamuga raaba waafa nihai natijaavti kihina kame nege aharmen nan oti allah enge bigotuga gaaymu ketteri kan nero صحيح مسلم رواية تغاواني أم سلمة آدمي أبو سلمة أبي كبل هند من تبي أمية أم سلمة بدالواني قالت سمعت رسول الله صلى الله عليه وسلم يقول تمن كمانا أدوهي مي رسول صلى الله عليه وسلم حديث فل كرباني كو ما من مسلم تصيبه مصيبة مسلمة كم مصيبة كرمتي بي اي مصيبة اي قلقين اي نمفدين بنيين إنا لله وإنا إليه راجعون اللهم جرني في مصيبتي الله تمنى يا مكرمتي بمصيباتك تمنى يا أجر اللبان دي أجر اللبان دي واخلف لي خيرا منها أدي إيج فهاتك يفر ما هيوكم اللبان دي إلا أجره الله في مصيبته فهي إهدو إي مصيباتك صواب الله جل وعلا إينا إيج أجر دفته وأخلف له خيرا منها adi efahuga evra mabodu hevkame devvate aharmega amaleki koba musiba kurimati wom inna lillahi wa inna ilaihi rajiun mi allah hadratun kurimati musibate mi allah takdir leba fa lebume fa ya ekiga allah he mi musibatu ge sawabun timannan allah ajur devvande adi mi evra hevkame fatu ge lavvande tandor nudanna nege mi habunani kom fo kom mus ti musiba fatu den kon hevkame ta onnani الله جن يا كوبا مفادين مي هكو ديك غابولو كفي كم غاوان ايفر ما هيو بكم بكم اي مصيبه تو فاتو لوته ام سلمة رضي الله عنها ودالوان قالت ودالوي فلما توفي ابو سلمة ام سلمة غفيركلون ابو سلمة ابهار فلوي ابهار فلوي فيركلون دنيا دو كفا ديومو قلتو تيمن كمانا بنيمه كما أمرني رسول الله صلى الله عليه وسلم رسول الله صلى الله عليه وسلم حديث فلكرة في قطة تمن كمنا بدال بيمة الله إنا لله وإنا إليه راجعون الله سبحانه وتعالى من مصيبات تمن كمنا ين أجر لبان دي أدي ميفر هيو كم ميك مصيبات فهاتو لبان دي فيرك المريم من كم مصيب من مصيبات فهاتو كون جن غناني فأي كمانا الله جل وعلا غمر فلا إغوتان غمر فل كوريبي كمانا ويدالوي فأخلف الله لي خيرا منه اي مصيبات فاوغا اي دماوي كانت كبوري بي فيركالو نبر ما هيو ميهكو الله جل وعلا تمنى دبي آده رسول صلى الله عليه وسلم امي قبل إغوتو غابي بدا جنن كم فتو بڑو هبين ام ابو سلمة فيري ابو سلمة امي قبل إغوتو غابي هورنا برسول صلى الله عليه وسلم امي قبل إغوتو غابي بي إكلانج جل وعلا تقدير تدبير وي ಎ ಕಮನಾಗ ಫಿರಿಕಲು ಅವಹಾರ ಫುಳುವಿ ಎ ಕಮನ ಹುವಫಂ ವಡಾಗೆ ನೆಬಿ ಫಹೇ ಫೋಗ ರಸೂಲುಲ್ಲಾಹಿ ಸಲ್ಲಲ್ಲಾಹ ಅಲೈಹಿ ವಸಲ್ಲಂ ಕಾವೆನು ಫುಳು ಬೆಲ್ಲೆ ವಿಸ್ನಾಲ ನಬಿ ಸಲ ಸಲಂ ಕಾವೆನು ಫುಳು ಬೆಲ್ಲೆ ಮುಕುರಿ ಅಬೂಬಕರ್ ರದಿಯಲ್ಲಾಹನ್ನು ಎ ಕಮನ ಖಿತ್ಬಾ ಕಿಯುವಿ ಎ ಕಮನ ಎ ಖಿತ್ಬಾ ವೆಸ್ ರದ್ದು ಕುರೆವಿ ಉಮರ್ ರದಿಯಲ್ಲಾಹನ್ನು ಖಿತ್ಬಾ ಕಿಯುವಿ ಎ ಖಿತ್ಬಾ ವೆಸ್ ರದ್ದು ಕುರೆವಿ ಏ ಫೋಗ ಅಲ್ಲಾಹ ಜಲ್ಲವಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹ ಅಲೈಹಿ ವಸಲ್ಲಂ ಫಿರಿಕಲೋಗೆ ಗೊತ್ತುಗ ದೆಬ್ಬೆವಿ ಏಹೆಂ ಬುಮು ಏಗೆ ಫಹುಗೆ ಎದೆಬ್ಬಿ ಕೊಂಫದ ಬೊಡವೆಗೆ ಎಂಬಿ ಹೇವೆ ಕೋಂಚ ಎ ಕಮನ ನೆರುನಿ ತೆರಿಕ ರಸೂ ಸಲ್ಲಲ್ಲಾಹ ಸಮರ್ಫುರ್ ಕುರಬಾ ಫಾಗೋಯ್ ನೆರು ಫಹಿ ಬುಮಾ ಎಕೀಗ ಬಯಾಂ ಬೆಂಗಿಗೆನ್ ದಣಿ ಕೆತ್ತರಿಕಂ ಕುರಿಯ ನೆರೆಜ್ಜ ಕಮ್ಗ ವಾಣಮ ಏಗೆ ಅಜುರಕಿ ಅಲ್ ಖೈರ್ ವಲ್ ಹಸನಾತ್ ಹೇವ್ ಕಮೆಂ ಏಗೆ ಪಹತು ಗಬು ಹಸನಾತ್ ಸವಾಬ ಧರ್ಮ ಏಗೆ ಪಹತು ಗಾವು ಅಲ್ಲಾಹ್ ಜಲ್ಲವಾಲ ಬಸಹಿ ಕುರಹ ಫದೇನ್ ವೈನ್ ತಸ್ಬಿರು ವ ತತ್ತಕು ಫಯಿನ್ನ ಧಾಲಿಕ ಮಿನ್ ಅಜ್ಮಿಲ್ ಉಮೂರ್ ತ್ಯಬಾಮಹು ಕೆತ್ತರಿವೆ ತಗುವಾವಿರ್ವೆ ಜನ ಮದನ್ನಾಶೆ ಫಹೆ ಹಮ ಕಶೋರು ಏಕಂ ಬಣಿ ಅಸುಬ್ ಕಡಾಳಂಜಿಹೆ ಕಂತತ್ತಹುಗೆ ತೆರೆ ಇನ್ನೆ ಕಂತತ್ತಹುಗೆ ತೆರೆ ಇನ್ನೆ ದರಿ ವರುಣೆ ಮಿಫದ ಕಿತಮ್ಮೆ ಮಿಸಾಲೆ ಎ ಬಹಿ ಕೆತ್ತರಿ ಕಂ ಕುರಿಯನ್ ನೆರೆ ಎ ಕೆತ್ತರಿ ಕಮುಗ ಮುಸೀಬಾತುಗ ದಡಿವಳುಗ ಗಾಂಬೆಜ್ಜ ಕಮುಗ ವಾಣಮ ಏಗ ಫಹತುಗ ವಣಿ ಹೆವೆ ಏಗ ಫಹತುಗ ವಣಿ ಏವ್ರ ಬೊಡು ಹೇವ ಕಮ ಕಮುಗ ದಣ್ಣ ಜೆಹೇನೆ ಕಿತಮ್ಮೆ ಮಿಸಾಲೆ ಮಿಗುತುಗ ಭಯಾಂ ಕುರವಿದಾನ್ ಕೊಂಫದ ಕೆತ್ತರಿ ಕಮ್ಮೆ ಎ ಬೇಕಲು ಎ ಕೆತ್ತರಿ ಕಮುಗ ಗಾಂಬಿ ಸೌಬಕಿ ಎ ಬೇಕಲು ನಂಗ್ ಎ ಕೆತ್ತರಿ ಕಮುಗೆ ಸಜಾಯಾಯಿ ಜಜಾಯಾಯಿ ಏಗೆ ನಿಮುಮಾಯಿ ಏಗೆ ಹುರಿ ಅಜುರ್ ಎ ಬೇಕಲು ಎಗಿವಡ ಗಣ್ಣವಾತೀವ ತಾಬಿ ಬೇಕಲೆ ಜುಬೈ ತಾಬಿ ಬೇಕಲೆ ಉರ್ವತಿ ಬುನ್ ಜುಬೈರ್ ಬುನ್ ಅವ್ವಾಮ್ ಬಪ್ಪ ಫುಳಕಿ ಸಹಾಬಿಯೆ ಜುಬೈರ್ ಬುನ್ ಅವ್ವಾಮ್ ಮಮ್ಮ ಫುಳಕಿ ಸಹಾಬಿಯಾಯೆ ಅಸ್ಮಾ ಬಿನ್ ತಬಿ ಬಕ್ರ್ ಮಮ್ಮ ಫುಳ್ ಫರಾತುಗೆ ಕಾಫ ಫುಳಕಿ ಸಹಾಬಿಯೆ ಅಬು ಬಕ್ರ್ ಮಮ್ಮ ಫುಳ್ ಫರಾತುಗೆ ಮಾಮ ಫುಳಕಿ ಸಹಾಬಿ ಬೇಕಲೆ ಹಮೆ ಫದೇ ಬಪ್ಪ ಫುಳ್ ಸಹಾಬಿಯೆ ರಸೂ ಸಲ್ಲಲ್ಲಾಹ ಅಲೈಹಿ ವಸಲ್ಲಂಗೆ ಹವಾರಿಯ ಮಮ್ಮ ಫುಳಕಿ ದಾತು ನಿತಾಕೈನಿಗೆ ಲಗಬು ಲಿವಡಾಗೆ ನೆವಿ ಬೇಕಂಬಲೆ ರಸೂ ಸಲ್ಲಲ್ಲಾಹ ಅಲೈಹಿ ವಸಲ್ಲಂ ಅರಿಹು ಗವಿ ಕೊಂಫದ ಮಾ ಮತೇರಿದೆ ಸಹಾಬಿಯ ಸಹಾಬಿ ದರಿಕಲು ಉರ್ವ ಉರ್ವ ಬೊಡ್ದಾತ ಫುಳಕಿ ಆಯ್ಷಾ ಬಿನ್ ತಬಿ ಬಕ್ರ್ ರಸೂ ಸಮ್ಗೆ ಅಂಬಿಕಂಬಲೆ ಉರ್ವ ಸಹಾಬಿ ಮಿತಾಬಿ ಬೇಕಲು ಹಯಾಪ್ಪುಳುಗ ಕುರಿಮತಿ ವಡಾಗೆನ್ನೆವಿ ದತಿ ಹಾಲು ಕೊಳು ಕಿಯೆ ಇಂತಿಹಾಯಂ ಏಗೆ ಕೆತ್ತರಿ ಕಮ ಹಾಜ ಜಹಿ ವಡಾಗೆನ್ನೆವಿ ಹಾಲತೆ ಯಾ ಎ ಕುಗವೆಸ್ ಅಲ್ಲಾಹ್ ಜಲ್ಲ ವಾಲಾಯ ರುಜುವ ವಡಾಗೆ ಕೆತ್ತರಿ ಕಮ್ಗೆ ದಮಿ ಹುಣ್ಣೆವಿ ಆದಮಿ ತಾಬಿ ತಾಬಿ ಬೇಕಲುಗೆ ಫ್ಯಾಂ ಪುಳಂ ದಿಮಾವಿ ಬಲಿ ಮಾಡು ಕಮೆಗೆ ಸವಬಂ ಫ್ಯಾಂ ಪುಳ್ ಹಯಾಪ್ಪುಳುಗ ಬುರಿ ಕುರವ ಜಹಿ ವಡಾಗೆನ್ನೆವಿ ಏಯ್ ಎನೆಸ್ತೇಷ್ಯಾ ದೇವೆ ಜಮಾಣೆನ್ನು ಏಯ್ ತಂದು ಕಡಾ ಬೇಸುರಿ ಜಮಾಣೆನ್ನು ಬುಮಾಯಕು ಎಕಮುಗ ಉಫುಲಾಣೆ ವೇನಾಯಿ ತದು ಇಹುಸಾಸುಮು ಬೇಸ್ ಕುರುಮ್ಗೆ ಫಣ್ಣಿ ಹಾಕಿಮು ತಾಬಿ ಉರ್ವತಿಬುನು ಜುಬೈರ ದೆನ್ನೆವಿ ಬಂಗುರಾ ಬೋಷೆ ಬಂಗುರಾ ಹಿಪ್ಪವಾಷೆ ಸೌಬಕಿ ಎ ಬುಯಿಮಾಯಕೀಗ ಸಿಕುಡು ಫಿಲಾಫಾವ ಹಾಲುಗ ಫಾಯಂಪುಳು ಬುರಿಕೊಲ್ಲುಮ್ ಎಕಮುಗೆ ವೇನೆ ಇಹುಸಾಸೆನ್ನುವಾಣೆ ತೀವೆ ದಿರಿಹುರಿ ಇನ್ಸಾನಗ್ಗೆ ಫ್ಯಾ ಬುರಿ ಕುರುಮ್ ಮಿ ಕಿಹಾಬೊಡು ವೇನೆ ಇನ್ಸಾನಾಗೆ ದೆಫಾ ಹುಟ್ಟ ಎಫ್ಫಾ ಗೆಂದಿ ಮಿಹ ಕೊರ್ಮಿಹಕ ಬದಲುವಾಣೆ ಎತ್ತಂ ಎತ್ತಂ ಗುಣತಕಗ್ಗೆ ಆಬು ನಫ್ಸಂ ಉಫುಲಂಜೆ ಹೇನೆ ಏಗ ಕುರಿಗ ಹಿಂಗಾ ಬಿಗಾಬೋಡು ಮೀಹ ಕುಗ್ಗಂ ಕಿಹಿನಂಗ್ ಉಳೇನಿ ಅಲ್ಲಾಹ್ ಜಲ್ಲವಾಲ ಕುರಿಮತ್ ಕುರಿ ಮುಸೀಬ ವಿಸ್ನಾಲ ಎ ಜಮಾನುಗತಿ ಬಿ ಹಾಕಿಮು ಎ ಜಮಾನುಗತಿ ಬಿ ಹಕೀಮು ಬುಣಣಿ ಕೀಕೆ ತಹಮ್ಮುಲೆ ನುವಾಣೆ ನಫ್ಸಕಂ ಮಿಕಮೆ ಬಂಗುರಾ ಬೋಷೆ ಬಂಗುರಾ ನಗಾಶೆ ಎಹಿದು ಫ್ಯಾ ಬುರಿ ಕುರವೇನೆ ಎಹಿದು ಜುಬೈ ಎಹಿದು ಉರ್ವತ್ ಇಬ್ಬನು ಜುಬೈರ್ ಬುಲ್ ಅವ್ವಾಮ್ ರದಿಯಲ್ಲಾಹನ್ನು ದೇನ್ ರಹಿಮಹುಲ್ಲಾ ದೆನ್ನವಿ ಕೀಕೆ ಅಲ್ಲಾಹುಗೆ ನ್ಯಾಯಂ ಎಬಹಿ ಗದರ್ರುಗೆ ಮಚ್ಚಂ ಉರ್ದುಮಕಂ ಅರಾಯ ವಾಗಿವರಿ ಕನ್ನು ಹೋದಾಣಮೆ ಮಿ ಅಲ್ಲಾಹುಗೆ ನ್ಯಾಯಕ್ಕೆ ಮಿ ಫಾ ಬುರ್ಕೂರನ್ ಜಹುಮಕಿ ಮಿ ಏಕಮಕು ಏಗೆ ಮಚ್ಚಂ ಅಲ್ಲಾಹು ಜಲ್ಲ ವಾಲಾಗೆ ಎ ಗದರ್ರುಗೆ ಮಚ್ಚಂ ಉರ್ದುಮಕಂ ಅರಾಯ ವಾಗಿವರಿ ಕಂ ಎಹಿ ತೆರಿ ಕನ್ನು ಹೋದಾಣೆ ವಾಣಕಿ ಬಂಗುರಲೆನ್ನ ಬೋಣಮೆ ಎಹಿದು ಡಾಕ್ಟರ್ನಾಯಿ ಹಕೀಮುಂಗೆ ಖಿಯಾಲ ಬೆಸ್ ನಾನ್ನ ಪದ ಬಸ್ ಫಳೆ ವಿದಾಳು ಕೇಕೆ ವಿದಾಳುವಿ ತಿಮಂ ಅಲ್ಲಾಹುಗೆ ಮತಿನ್ ಹದುಮಕೋ ಎ ಕಲಾಂಗೆ ಜಲ್ಲವಾಲ ಮತಿನ್ ಜಿಕುರ್ಕೋ ಎ ಜಿಕುರ್ಗೆ ತೆರೆಯ ವದವೆ ದಿಯುಮುಂ ತ್ಯಬಾಮಿಹುಂ ತ್ಯಬಾಮುಗ ಅಮಲಾಗಿನ್ ಕುರಿಯ ದಾಶೆ ಬೈ ರಿವಾತ ಹೋಗ ತಿಮನ್ ಸಹಾಬಿ ನಮಾದುಗ ಗಾಯ್ಮುವೆ ಎ ನಮಾದುಗ ತೆರೆ ವದಗೆನ್ ದಿಯುಮುಂ ದೆನ್ ತ್ಯಬಾಮಿಹುಂ ಆಸ ಕುರಾಕಮ ಕುರಾಶೆ ಫೈ ಎಹಿಂದು ఏ సహాబీ రది అల్లాహన్ను నమాదుగా ఉన్నవానికి ఫ్యా బురికొల్లే ఫ్యా బురికురవును పై మీ ఒపరేషన్ వి ఒపరేషన్ మీ ఎబామహు కురి మసక విజయ ఎకన్ నిమిగెన్ దియై దువస్ ఉమరున్ దువస్ ఫావా హాలు కొడుగ మీ తాబి ఉర్వతిబును జుబైర్ ఏ ఫోగ హబుర్ దేవును ఎబహి ఫ్యాంపుడు బురికొల్లే విజ్య ఎవేణుగా ఏ హిద్దతి కముగ ఒవ్వ ఖబరు దెన్నవును ఖబర్ దెన్నవును ఏ మీ తాబిఐ ఉర్వతి బును జుబైరుగే దరికలు దరిఫుడు ముహమ్మద్ దునియ దూకుర వాఫియే ముహమ్మద్ దునియ దూకుర వాఫియే ఫహే ఉర్వతి బును జుబైరకి ఏ జమానుగవి ఇల్ముగ బొడు దమ్మరే బొడు ఓషే ఇల్ముగె లామసీలు మిసాలే ఫహి మీ ఇల్మెరి సాలిహు అళువెరి దరికలు మీ ఇల్మెరి సాలిహు ఉర్వతి బును జుబైరుగ దరికలు ముహమ్మదకి బుణైఫావే సీరతుగా మీ తాబి రది అల్లాహన్నుగే దునియ మతి హయాపుడుగే లోలుగే ఫినికం కముగావా దరిఫుడు గొతుగావా దరిఫుడు ఏ దరిఫుడుగే ఉమ్మీదు కెడిగెన్ దియే దునియ దూకఫియే మివేను గౌడనికో అల్లాహు చాలా ఏ ఇలాహుగా అళుతకం ఇమ్తిహాను కొరవ్వా కెత్తెరికం బల్లవా గదరుగే మచ్చం హిత్తహుగావా హింగమ జొహమ రుహం బల్లవని మిఫద ముసీబాత కురిమతి కొరవ్వాగే కాం ఆహర్మెన్నం ఎంగే బావయే విష్ణాల ఎహిదు జుబైర్ ఉర్వతి బును జుబైర్ బుల్ అవ్వాం రది అల్లాహన్ బస్ఫుడు కమ్ గావి కోవా ఫాం పుడు దెమ్మె బుర్మి కురవుని ఎవేణుగా ఏ దతిహాలుగా అవ్వా లలుగే కోయఫుడు కహల దరికలందుని దూకపి హబర్ ఎహిదు విదాళువి మిఫదేం అల్లాహ్ జల్లవాలాయ అళుగె వెరి ఇలా మేళాగే హషగడు ఇబ ఇలాహు భయ గెందవియే అది ఎత్త బాతక మేళా ఇవ్వని ఇబ ఇలాహు దూకురవ్వాఫయే ఇబ ఇలాహు మేళాగే ఎమ్మె దరికలే గెందవియే అది గిన దరికలు మేళాయ దూకురవ్యే ఇబ ఇలాహు మేళాయ దెవ్యవి ఎమ్మె హా తకెచ్చగ మచ్చం అది గెందవి తకెచ్చగ మచ్చం ఇబ ఇలాహు అం హందు హుట్టే యా సుబ్హానల్లాహ్ మీ ఏం బేకలెగ్గే హయాప్పుడుగా అల్లాహ్ జల్లవాలాయ బద్దలు కురి గొతకి ఇస్నాల మిజమానుగా తిన్ హతరు దరిని తిబ్బ ఇద్దరి మరువీమ ఎమిహక గద్ గ్యామ గ్యామతు ఎమిహక గ్యామ కురిమతి వెజ్జ ఫద అల్లాహుగే నియాయ ఏకలాంగ తగ్దీరం ఎప్పుస్ కమెన్న ఉన్న ఫద మీద నికున్నని మగుమచ్చ ముజాహరాయ మీద నుకున్న ఆయలాం హల్జాను హద ఎతం హబరు తకెం ఎతం మీడియా తగ్గ ఎత దొగు దొగు కంత తగ్గ ఫతురాల ఎబా మీ హుండ నువ్వు ఎగే కం మీ కమెగ్గ కెత్తెరి ఉమాయ ఏగ గదాడ బార్ మసే కుర్మ కిహా వరక్క ఉమాయకు కెత్తెరికం కురియన్ నిరజ్య మిహాయ ఏనాయం ఎకముగా ఓతి అల్ ఖైర్ వల్ హసనాత్ హేకమాయ్ హసనాత్ హేకంగా బొడువెగం వా సవాబా ధర్మకం ఎంగిజ్జహిదు కుంఫద హేవెగం వి అళుకమ్మె కుర్ముగ ఫురసతే అల్లాహు జల్లవాలా ఈ అళకమ్మి వణి దెవ్వవా నువ్వవణ సబబ్ ఇబహి కెత్తెరివుమ వాగివెరివా కెత్తెరుమగా దెమిహురుమ బారు అళువ సవబ్తహు గెతెరే నువ్వణ సవబకి ఎమీహకు దెనగతుం ఎంగిగతుం అన్న హాదల్ బలియ మా జా అతిలితి హులిక మీ బలావెరికం మీ ముసీబాయ్ మీ హిద్దతికం ఏనాయా అల్లాహ్ కురిమతి కొఫావాణి ఏన హలాకు కుర్మక నూంక మా జా అతిలితి హులిక ఏన హలాకు కురాకష నూం ఎకలా మీ ఏన తహమ్మలు కురం ఫణువీయే ఏన కురిమతి కురవ్వి ఏనాగే సబుర్ కెత్తరికం టెస్ట్ కొల్లుమా అని అళుకం ఏనాయి అళుకం కిహావరక కూరవేతో టెస్ట్ కొల్లుమం ఇమ్తిహాన కొల్లుమ ఏనాగే ఈమాకం అల్లాహ్ జల్లవాలా బెల్లవుమ అల్లాహ్ జల్ల బేణు వడిగన్న ఆయన ఈమాకం బెల్లవుమ ఎగోతుం అల్లాహ్ సుబ్హాను వతాల వకి కురవ్వ తఫాత్ కురవ్వ ఫరగు కురవ్వ అస్సాబిరు రాదీ రుహిగెన్ కెత్తెరియుమగ దెమిహున్న మీహాయాయి రుహిగెన్ కెత్తెరివే శుకుర్ కురా మీహాయాయి బైనల్ ముతసఖిత్ వల్ వల్ ఆజిజ్ దెకొడు వెరివే నురుహం తెరివా మీహాయాయ్ ఎకలాంగ్ జల్లవాల బేణు ఒడిగన్నవా బల మీ అళాకి ఎకలాంగ్ న్యాయ కిహా కెత్తెరివే రుహి గబూలువా అళెత్త నువ్వత ఏనాయకి ఏన నురుహం తెరివా కంతత్త కురిమతి ఉమం కిహా బొడకం అల్లాహుగ న్యాయ దెకొడువె నురుహువా మీహెత్త ఎకలాంగ్ జల్లవాల బేణు ఒడిగన్నవా ఎ బల్లవా బేణు ఒడిగన్న ఆయన ఇమ్తిహాన్ కుర్మ ఎహిదు అహర్మె ఫాస్ను వెజ్జయ్యాము ఏ కముగ అహర్మెన్ ఎవోడా మెడల్లిబె హిసాబ నొగొసియాము కిహాబుడు హిద్దతి కమా హితామయ్ ఉమోం కెత్తెరిక నెరెంగి బజెహే ଅଲ୍ଲାହ ବାଲ୍ଲବା ଅଳତକୁଙ୍କେ କେତେରି କାମାଏ ଏକଲାଙ୍ଗେ ନିଆଏ ରୁହମାଏ ଏକଲାଙ୍ଗ ଜାଲ୍ଲବାଲା କୁରିମତି କୁରବା କାନ୍ତତକ ଶୁକୁରୁ ମୁଖି କିହା ବରକଂ ଇଆଳଗେ ନଫସୁ ଗୁରି କାନ୍ତତ କେକ୍କା ପାସ ନୁଆଁ ହେଇଯେ ବେଣୁ ବାଣୀ ଏବଡ଼ୁ ନିବେଙ୍ଗ ହେଇଯେ ବେଣୁ ବାଣୀ କଙ୍କମଙ୍ଗ ହେ ବେଣୁ ବାଣୀ ବୁମାଏ କି କେତେରିବୁଁ ଶୁକୁରୁ ବେରିବୁଁ ଏକମ ରୁହି ଗବୁଲୁବୁଁ ମି ଅଳାଗେ ଏନ ଦୁନିଆ ମତିଗା ଏନଗ ଫରାତୁଂ ଅଲ୍ଲାହ ଜାଲ୍ଲବାଲା ଦେଖଦନ ଓଡ଼ିଗଣ୍ଣବା ଗୋଏକମୁଗା ହଦଙ୍ଗେ ବଜେ ଦିହ ବଣେ ଏମ୍ମେ ଫହୁବା ଇଲମ ଗହଲନ ବିଦାଳେ ଫାବେ ଅନ୍ ୟସ୍ତଖ୍ରିଜ ଅଲ୍ଲାହ ଅଜ୍ଜ ୱଜଲ୍ ମିନଲ୍ ଉବୂଦିୟତି ଲା ଅଲ୍ଲାହ ଜଲ୍ଲୱାଲାଗେ ଓଗାୱନ୍ତକଂ ୟା ସୁବହାନ ଅଲ୍ଲାହ ଅଲ୍ଲାହ ଜଲ୍ଲୱାଲାଗେ ଓଗାୱନ୍ତକଂ ଏକଲାଙ୍ଗେ ବେଣୁ ବଡ଼ି ଗନ୍ନବା ଅଳାଗେ କିବାଂ ଅଳୁଏତିବେ ଗେନ୍ଦିଉମା ଅଳାଗେ କିବାଂ ଅଳୁଏତିବେ କା ନେରବୁମା କଂ କହଲା ଫି ଦର୍ରାଇ ଦାତି ଉଦଗୁ ହାଲୁଗ କୁରଂ ଏଭୋରି ଅଳୁକନ୍ତକେ କିହିନେ ତିଆଗି କମୁଗ ଅବଦୁ ଉଳଗେଂ ଏଆଳୁକଂ ଏଳାଗେ ଫରାତୁ ନେରେବେଣି ଏମ ଅଲ୍ଲାହ ସୁବହାନ ୱତାଲା ବେଣୁ ବଡ଼ିଗେ ନେବି ଏ ଅଳାଗେ କିବା ନେରୁମ ଅଳୁକନ୍ତକେ ଏକଂ ଏ ଅଳୁକନ୍ତ ନେରେବେଂ ଅତି ଫି ଦର୍ରାଇ ଦାତି କମାଇ ଉଦଗୁଲାଇ ବେଣୁଗ ହାଲତୁଗ କୁରଂ ଅଳୁକମେଂ ହମେ ଗୋତଂ ଅଲ୍ଲାହୁ ଜଲ୍ଲୱାଲାଏଂ ଆହର୍ମେ କୁରଂ ଅଳୁକନ୍ତକେ ବେ ଉବୂଦିୟତଂ ଫି ସର୍ରାଇ ତଣବସ୍ ହାଲୁଗ ତିଆଗି ହାଲୁଗ କୁରଞ୍ଜ ଅଳୁକମେ ବେସ୍ବେ ଏହେମ ତଣବସ୍ କମାଏ ତିଆଗି ହାଲୁଗ ଅଳୁକଂ କୁରଂ ଅଣ୍ଣ ଫଦାଇଁ ଅଳୁଏ ତିବୁଂ ଅଣ୍ଣ ଫଦାଇଁ ଦତି କମାଇ ଉଦଗୁଲାଇ ମୁସିବାଏ ତକାଏ ହିଦ୍ଦତି ହାଲୁଗ କୁରଂ ଅଳୁକନ୍ତ କେବେ ଏ ଅଳୁକଂ ଅଲ୍ଲାହ ଜାଲ୍ଲୱାଲା ବେଣୁ ବଡ଼ି ଗନ୍ନବ ଏ ଅଳାଗେ କିବା ନେରୁବେ ଫଏ ଏହିଦୁ ଏ କନ୍ତଂ ଅଲ୍ଲାହ ଜାଲ୍ଲୱାଲା ଏ ଅଳାଗେ କିବା ଫାଳୁ କୁର ମଟକା ଏ ମୁସିବାଏ ଏ ହିଦ୍ଦତି କଂ ଏ ଉଦଗୁ ଏ ବେଁ ଏଳାଏ ତହମ୍ମୁଲ କୁରଂ ଜେହୁଣୁ ଏହିଦୁ ଏଳାଗେ ନଫ୍ସୁଂ ଏ ଖଲାଙ୍ଗ ଜଲ୍ଲ ୱାଲା ବେଣୁ ବଡ଼ିଗେ ନେବି ଆଳୁକାଂ ନେରେ ଏ ଆଳୁକାଂ ଏନ ନେରେ ଗୁମାଏ କିଗା ସିହତାଇ ଆଫିୟତୁଗା ନମାଦୁ କୁରୁମା ସଜିଦ କୁରୁମାଏ ଏହିଦୁ ଅଲ୍ଲାହ ଜଲ୍ଲ ୱାଲା ଏକମୁଗା କୁତ୍ତମ୍ ବେବେ ଏୟା ଏକିଗା ମି ସର୍ରାଗେ ହାଲେ ତଣବସ୍ କମା ତିଆଗେ କମା ଆଫିୟତୁଗେ ହାଲେ ହମେ ଏଗୋତୁ ଏ ଖଲାଙ୍ଗ ବେଣୁ ବଡ଼ି ଗଣ୍ଣମା ଏକଲାଙ୍ଗେ ଅଳୁବେ ତିଉମା ଦାତି କମାଏ ଉଦଗୁ ତାହମ୍ମୁଲ କୁର ହାଲୁଗା ଏହେମ ଏଗୋତୁ ଇଶିଦେ ନମାଦ କୁରୁ ଅଶୋବେ ନମାଦ କୁରୁ ଏନ କୁଳଦାନ ମିମ୍ବରକ ଗୁଦୁବୁଁ ଅଲ୍ଲାହ ଜଲ୍ଲୱାଲା ଶୁକୁରୁବେରିବୁଁ ଏ କଲାଙ୍ଗି ଜଲ୍ଲୱାଲାଗେ ନିଆଯ ରୁହୁଁ ମି ଦାତି ହାଲତୁଗ ନୁଣି ନୁକୁରବେନ ଆଳୁକାନ୍ତ ଏଗେ ମିସାଲେ ସୁବହାନ ଅଲ୍ଲାହ ଏ ଜମାଣୁଗ ମା ବଡ଼ ଇଲିମ୍ବେରି ଗୋତୁଗେ ନୁଆ ରଫୁ ସିଟି ତକୁଣ୍ ନାଇ ମିହୁନ୍ ଦୁରୁଳେ ହିସାବ ତକୁ ବେରୁଗ ବୱାଦି ତହୁଗ ରଫୁସୁମ୍ ବେରୁଗ ବାଦିଆଗ ବଦବି ହାଲୁଗುಳି ମିହୁଗେ ଫିଗୁ ୱେରିକନ୍ ଲିଫୈ ବର୍ମି ମୌଦୁ ଗଏ ମି ଇମା କମୁଗେ ଇମାମୁଲ ଅସ୍ମାଇ ରହିମହୁଲ୍ଲାହ ବିଦାଳେ ଫାଇବେ ଖରଜ ତୁ ଆନ ଓ ସଦୀକୁଲ୍ଲି ଇଲଲ୍ ବାଦିଆ ତିମଣ୍ଣୟା ତିମଣ୍ଣଗେ ରହମେ ତେରିୟକୁ ବାଦିଆୟ ବେଦବିନ୍ସ ସହରା ତେରିୟ ରବ୍ବେରନ୍ ନୁକୁତିମେ ଫଦଲ୍ଲନ ତରିକ ତିମଣ୍ଣମେ ଏଗୋତୁ ଦତୁରୁକୁର ମୁଦାଣିକ ତିମଣ୍ଣମେ ନ ମଗୁ ଗେଲ୍ଲିଜେ ମଗୁ ଗେଲ୍ଲିଜେ ଫୈଦା ନହୁନୁ ବି ଖୈମତିନ୍ ଅନ୍ ୟମିନ ତରିକ ଫେଦୁ ତିମଣ୍ଣମେନ୍ନ କୁଲିୟକ ଫେରୁଣେ ତିମଣ୍ଣମେଗେ ହିଗମୁନ୍ଦಿಯ ଗେଲ୍ଲିଗେ ହିଗମୁନ୍ଦಿಯ ମାଉଗେ ଏ ଫରାତୁ ୟମିନ କଣା ଫରାତୁ ଖୈମାଏ ଟେଣ୍ଟେ ବିନାକ ଫହୁରୁତାନେ ଟେଣ୍ଟେ ଯାହା ଫୁରୁତାନେ ପକସଦ୍ନାହା ଫୈ ଏ ଖୈମାଏ ତିମଣ୍ଣମେ ଗସ୍ତୁକ ଦିଆମେ ଗସ୍ତୁ କଫ ଦିଆମେ ଫସଲ୍ଲମ୍ନା ଗୋସ ଏତନ ଗୋସ ସଲାଂ ଗୋବିମେ ଫୈଦା ଇମ୍ରଅତୁନ୍ ତରଦ୍ଦୁ ଅଲେନ ସଲାମ ଏ ଟେଣ୍ଟୁ ତେରେ ଫେଣୁଣେ ଅଂହେନକୁ ଏ ଅଂହେମ୍ ମିହା ତିମଣ୍ଣମେଙ୍ଗ ସଲାନ ରଦ୍ଦୁ କୁରିଏ କାଲଚ୍ ଏ ଅଂହେମ୍ ମିହା ବୁଣି ମା ଆନ୍ତୁମ୍ ତି କମ୍ବାଇ ତୋ ଏ ଫାଇ ତିମଣ୍ଣମେମ୍ ବୁଣିମେ ଗୌମୁ ବାଲୁ ନାନି ତରିକ ତିମମେଣ୍ଣ କି ମଗୁ ଗେଲ୍ଲିଗେଂ ମଗୋଳିଗେ ତିବି ବାଇକିମେ ଅତୈ ନାକୁ ତିମଣ୍ଣମେ ମିତନେମ୍ ମି ଆଇଏ ମିତମ୍ ଫେଣୁମୁ କାଲଚ୍ ଏନ ଏ ଅଂହେ ମେହେଦୁ ବୁଣେ ହାଉଲାଏ ୱଲ୍ଲୁ ଉଜୁ ହକୁ ମାନି ତିମଣ୍ଣ ତାଙ୍କ ଦୂର ତିମଣ୍ଣ ନୁଫେନ୍ନ ଗୋତ ତାଙ୍କ ଦୂର ଦାସେ ହତ ଅକୁଦି ମିନ୍ ହାଗକୁ ମା ଆନ୍ତୁମ୍ ଲହୁ ଆହଲ୍ ଏ ଥେବା ମୁହୁନ ତିମଣ୍ଣ ଦେଞ୍ ଜହିଫା ହାଗୁ ତେମଣ ଦିନମଟ୍ଟକେ ଆଦେ ମେହମାନ ଦାରି କାବୋ ଇଚ୍ଛେ ତୟାର କୁର୍ମା ପୈ ଅଂହେମ୍ ଏକାନ୍ତ କୁରି ପକାଲତ୍ ଏହିଦୁ ଏବା ମୁହୁନ ଏ ଦେ ଖିଦମତ୍ତକେ ଦିନମ ଫହୁଗା ଏ ଅଂହେମ୍ ମିହା ମି ବୁଣନି ଅସରଲ୍ଲା ବି ବରକତ ମୁକବିଲ ତିମଣ୍ଣ ତେବା ମୁହୁନ ଦୁଆ କୋଦେମେ ତେବା ମୁହୁନ କାର୍ଯ୍ୟ ତେବା ମୁହୁନ ମୁସ୍ତକବଲ ନୂଆ ହିନ୍ଦୁକଳ ଫହୁଗା ବଦଲ କୁର ଇଚ୍ଛକୁ ଏଗେ ହେଉ କାନ୍ତି ଏବାମ ଲିମ ତିମନ ଅଲ୍ଲାହ ଦୁଆ କୁରମେ ପହେ ಮಿತನುಗೆ ಯಂಹೆಮ್ಮ ಮುರಾದಕಿ ಏನಗೆ ದರಿಫುಳು ಇಬ ಆದೆ ಯಂಹೆಮ್ಮ್ಯ ಗಾತ ಏಮ ಆಸ್ ತ್ಯಬಾಮುನ್ನ ಖಿದ್ಮೆ ದಿನುಮ ತ್ಯಬಾಮುನ್ನ ದಿಯಾಫ ಮೆಹಮಾನ್ದಾರಿ ದಿನುಮುಗೆ ಏಕಮ್ಮುಗು ಫಾರುಕ ಲಿಬಿಗನ್ನಾಶೆ ಎಹಿದುಗ ಏ ಕಮಣಾಗೆ ದರಿಫುಳು ಅರಾ ವಡಾಗೆ ನುವತ ಎ ದರಿಫುಳು ದತುರು ಕೂರಮಂದಿಯ ಬಾಯಿರು ಜಮಲು ಎಂಬುರಿಯ ಅದಿ ಎ ಜಮಲಾಕಿಗೆ ಎಹೆಮ್ಮಿಯುಗು ಸ ಆಸ ಎಂ ಎಮ್ಮಿಯಕು ಬುಣನಿ ಎ ಜಮಲು ಗುವಾಗ ಅಮಿಹ ಬುಣನಿ ಯಾ ಉಮ್ಮು ಅಕೀಲ್ ಏ ಅಕೀಲುಗೆ ಮಮ್ಮ ಫ್ಲಾಯೆ ಆಮ ಅಲ್ಲಾಹು ಅಜರಕ ಫಿ ಅಕೀಲ್ ಅಲ್ಲಾಹು ಸುಬಹಾನು ವತಾಲ ತಿ ಕಮನಾಗೆ ದರಿಫುಳು ಅಕೀಲು ಕಿಬಾ ಕಮನಾಯಂ ಅಜುರ್ ಇತುರು ಕೊರಬ್ಬಾಂದೇ ಎಹದು ಅಂಗೆ ಮಿಹ ದೆನ್ನವಿ ಕಿಹಿನ ವಿ ಹೆಯ್ಯೇ ಎಹದು ಜವಾಬುಗಾ ದೆನ್ನವುಣು ಮಾತ ಇಬ್ನ ತಿ ಕಮನಾಗೆ ದರಿಫುಳು ಮರ್ವೆಜ್ಜೆ ದರಿಫುಳು ಮರ್ವೆಜ್ಜೆ ಆದಮಿ ಸಹರಾ ತೆರೇಗ ಬಾದ್ಯಾ ತೆರೆಗ ಬದವಿ ಗೊತ್ತುಗವಳು ಅಂಗೆನಕು ಯಂಗಮ್ಯಾಗ ದರಿಫುಳು ಮರ್ವೆಜ್ಜ ಕಮಗ ಹಬರ್ ಮಿಗೆನವುಣು ಮರ್ವೆಜ್ಜ ಕಮಗ ಹಬರ್ ಮಿಗುನು ಏಫೋ ದರಿಫುಳು ಒಳಗ್ಗೆ ತೆರೆಯ ಬೆಟ್ಟಿ ಮರ್ವೆಜ್ಜ ಕಮಗ ಹಬರ್ ದೆವುಣು ಪೈ ಏಯಾ ಎಕೀಗ ಅಂಗಂ ಮಿಹ ಎ ಮೀಹುಣ್ಣ ಅಸ್ಮಯ್ಯ ಆದಿ ಅಸ್ಮಯ್ಯ ರೊಹಮೆ ತೆರೆ ಬೈ ಮೆಹಮಾನು ಗೊತ್ತುಗ ಮೀಹುಣ್ಣ ವರ ಫುರ್ಯಮ ಮಾಣಕಿ ಅಮಿಲ್ಲ ನಫ್ಸನ್ ನೋಣಿ ಕುರವೆ ಕಶನ್ಯ ಮೆಹಮಾನ್ದಾರಿ ದಿನು ವ ದಫಾತಿ ಲೇಹಿ ಕಬ್ಷನ್ ವ ದಬಾಹು ವ ಅಸ್ಲಹು ವ ಕರ್ರಬಿ ಲೇಹಿ ತಾಮ್ ಕಂಬಳಿಯ ಕತಿಲ ಎ ಕಂಬಳಿ ಕಕ್ಕ ರೋಫಿಲ್ ಎಬಾಮುಹುಣ್ಣ ಎಬಾಮುಹುಣ್ಣ ಕಾಬು ಹೆಚ್ಚ ಗೊತ್ತುಗ ದೇವ್ ಫಜಾಲ್ನ ನಾವುಕುಲು ವನ ತಅಜ್ಜಬ್ ಮಿನ್ ಸಬ್ರಿಹ ಅಸ್ಮೈ ರಹಿಮೋಲ್ಲಾ ವಿದಾಳುವಣಿ ತಿಮಮ್ ಮೆಂಗ್ ಹಾರಾಂಬೆ ಅಜಾಬು ಬೀಮೆ ಎ ಕಮುಂದಿಯ ಗಡಿಗ ಎ ಬೈ ಎ ಕೇವಂ ಕಾಮುಂದಿಯ ಗಡಿಗ ತಿಮನ್ ಅಜಾಬ್ ಹಾರಾ ಬೀಮೆ ಮಿ ಅಂಹೆಂ ಮಿಹಾಗೆ ಕೆತ್ತರಿಕಂ ಗದಫದ ವರ್ ದರಿಫುಳು ದರಿಯಕು ಮರು ವಿವಾಹಕ ಎ ಕಮುಕ್ ಏಯಾ ಏಕು ಕೆತ್ತರಿವೆ ಅದಾ ಕುರಂಜ ಹಗ್ಗು ಕಮುಗಾವ ಮೆಹಮಾನ್ದಾರಿ ನಂಗೆ ಹಗ್ಗು ಅದಾ ಕುರುಮುಗೆ ಫಲಮ್ಮ ಫರಗ್ನ ತಿಮಣ್ಣ ಮೆಂಗ್ ಕಾಬೋ ನಿಮಮೋ ಯಂಗೆ ಮಿಹ ಬುಣಣಿ ಯಾ ಹಾ ಉಲಾಯಿ ಏ ಮಿತುಬ ಮೀಸ್ತಕುನ್ನೆ ಹಲ್ ಫೀಕುಂ ಮನ್ ಹಲ್ ಫೀಕುಂ ಮಿನ್ ಅಹದಿ ಯುಹ್ಸನ್ ಮಿನ್ ಕಿತಾಬಿಲ್ಲಾಹಿ ಶೈ ಅನ್ ತ್ಯಬಾ ಮಿಹುಂಗೆ ತೆರೆಗಾ ವೇಹಿಗೆ ಮೀಹಕು ಅಲ್ಲಾಹ್ ಜಲ್ಲವಾಲಾಗ ಫೊತುಂ ಬಯೇ ನುವತ ಮಿಂಬರ ಕಿಯಾಲೆವೇನೆ ಕುಲ್ತು ನಾಮ್ ಅಸ್ಮೈ ರಹಿಮ ಅಲ್ಲಾಹ್ ರಿವಾಯತ್ ವಣಿ ಆ ದೇ ತಿಮಣ್ಣ ಮೆ ದೆನ್ನೆ ಆಯಕೆ ಕಾಲತ್ ಎಹಿಂದು ಅಂಗಮ್ಯ ಬುಣಣಿ ಎಕರ ಮಿನ್ ಕಿತಾಬಿಲ್ಲಾಹಿ ಆಯಾತುನ್ ತಿಮಣ್ಣಯ ಗುರುವಾನುಗ ಆಯತ್ತಕು ಆಯತ್ತಕ್ಕೆ ಕಿಯಾದೇಶೆ ಆಯತ್ತಕ್ಕೆ ಮುಸೀಬಾತುಗ ದಡಿವಳು ದಿಮಾವಮು ಅಮಲು ಕುರುಮತಿ ಕಿಹಿನ ಕುಂಕ ಎಹಿದು ಎ ಬೇಕಲು ಕೀರ್ತ್ ಗುರುವಾನುಗ ಆಯತ್ತಕ್ಕೆ ವಿದಾಳುವಿ ಏಯ್ ಮುಸೀಬಾತುಗ ದಂಡಿವಳುಗ ಅಮಲು ಕುರುಮತೆ ಕೋಬಾಕ ವಬಶ್ಶಿರ್ ಸಾಬಿರೀನ್ ಕೆತ್ತರೀನ್ ನಂ ಉಫಾವೆರಿಕಮ ಖಬರ್ ದೆವ್ವಾಶೆ ಅಲ್ಲದೀನ ಇದಾ ಅಸಾಬತ್ ಹು ಮುಸೀಬತುನ್ ಎಬಾಮಿ ಹುಣ್ಣಕಿ ಎಬಾಮಿ ಹುಂಗೆ ತೆರೆ ಮಿಹಕ ಮುಸೀಬಾತೆ ಕುರಿಮತಿ ವೆಜ್ಜ ಕಮ ಗವಾಣಮ ಕಾಲು ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್ ಮಿಫದೆ ಎಂಬುಣ ಮಿ ಹುಣ್ಣೆ ಇನ್ನಾ ಲಿಲ್ಲಾಹಿ ತಿಮ್ಮೆಂಬಣಿ ಅಲ್ಲಾಹ್ ಹೇ ವ ಇನ್ನಾ ಇಲೈಹಿ ರಾಜಿಊನ್ ತಿಮ್ಮೆಂ ಎಬುರಿದಾಕ ಕಶವರಿ ಅಲ್ಲಾಹ್ ಹದ್ರತಶಿ ಉಲಾಯಿಕ ಅಲೈಹಿಂ ಸಲವಾತು ಮಿನ್ ರಬ್ಬಿಹಿಂ ವರಹ್ಮ ಎಬಾಮಿ ಹುಣ್ಣಂ ಅಲ್ಲಾಹ್ ಸುಬಹಾನ್ ವತಾಲ ಹದ್ರತು ಸಲವಾತಾಯಿ ರಹ್ಮೈ ಪಾಫು ಸಬೆಗೆಂದಿಯು ವೇ ವೌಲಾಯ ಕುಮುಲ್ ಮುಹ್ತದೋನ್ ಹಮ ಕಶೋರುಂ ಎಬಾಮಿ ಹುಣ್ಣಕಿಯ ಹಿದಾಯತುಗ ವಾಹುಲು ವೆರಿನ್ನೆ ಮಿ ಆಯಂ ಎಬೇಕಲು ವಿದಾಳು ಕಾಲತ್ ಎಹಿದು ಯಂಹೆಂ ಮಿಹಾ ಬುಣಿ ಅಲ್ಲಾಹ್ ಇನ್ನಹ ಲಫಿ ಕಿತಾಬಿಲ್ಲಾಹಿ ಹಾಕದ ಅಲ್ಲಾಹ್ ಟಕ ಬುಣಮೆ ಅಲ್ಲಾಹ್ ಜಲ್ಲವಾಲಾಗ ಫೊತುಗ ಒತಿ ತಿಗೊತಂ ಹೆಯ್ಯೇ ತಿಗೊತಂ ಹೆಯ್ಯೇ ಯಂಹೆಂ ಮಿಹಾಂಗ್ ಅಲಂ ಮಿ ಆಯಂ ಅಡುಯುಣು ಫತ ಅಲ್ಲಾಹ್ ಜಲ್ಲವಾಲಾಗ ಫೊತುಗವಣಿ ತಿಫದಂ ಹೆಯ್ಯೇ ಗೊಲ್ತು ತಿಮಮ್ಮೆ ದೆನ್ನವೀಮೆ ಅಲ್ಲಾಹ್ ಅಲ್ಲಾಹ್ ಟಕ ಬುಣಮೆ ಇನ್ನಹ ಲಫಿ ಕಿತಾಬಿಲ್ಲಾಹಿ ಹಾಕದ ಹಮ ಕಶೋರುಂ ಅಲ್ಲಾಹ್ ಸುಬಹಾನ ವತಾಲಾಗ ಫೊತುಗ ವಣಿ ಮಿಫದ ಇನ್ನೆ ಕಾಲತ್ ಎಹದ ಅಂಹೆಮ್ಯ ಬುಣಿ ಅಸ್ಸಲಾಮು ಅಲೈಕುಂ ತ್ಯಬಾಮ್ ಹುಣ್ಣ ಸಲಾಂ ಹುಟ್ಟೆ ಏಫೋ ಅಂಹೆಮ್ಯ ಕುಲ್ಹೆ ಕಣ್ಣುಕುಂ ಏಫೋಗ ನಮಾದು ಗಾಮಿ ಕುರಂ ಫೆಟ್ಟಿ ಏಫೋಗ ನಮಾದು ಗಾಮಿ ಕುರ್ಮ ಫೋಗ ಇನ್ನಾ ಲಿಲ್ಲಾಹಿ ವ ಇನ್ನ ಹೆಲೆ ರಾಜುನೆ ವಿದಾಳುವಿ ಇಂದ ಅಲ್ಲಾಹ್ ತಸಿಬು ಅಕೀಲನ್ ತಿಮಣ್ಣ ತಿಮಣ್ಣಗೆ ಮರ್ವೆದಿಯ ದರಿಫುಳು ಅಕೀಲ್ ಅಲ್ಲಾಹ್ ಜಲ್ಲವಾಲ ಹದುರತಂ ಎ ಉಫುಲಿಗೆಂದಿ ಎಕಲಾಂಗೆಂದವಿ ದರಿ ದರಿ ಏಗೆ ಏಗೆ ಮತಿ ಅಲ್ಲಾಹ್ ಜಲ್ಲವಾ ಹದುರತಂ ಏಗೆ ಸವಾಬ ಧರ್ಮೆ ತಿಮಣ್ಣ ಉಮ್ಮಿದ್ ಕುರಮೆ ತಕೋಲು ದಾಲಿಕ ಸಲಾಸನ್ ತಿಂ ಫಹರ ಅಂಹೆಮ್ಮ ತಕರಾರಕೊಮ್ಮಿ ಪದೇ ಭಯಾಂ ಕುರಿಯೇ ಏ ಫಹುಗ ಅಂಹೆಮ್ಯ ಅಂಗುಫುಲ ದುವಾ ಕುರಿ ಅಲ್ಲಾಹುಮ್ಮ ಇನ್ನಿ ಫಾಲ್ತು ಮಾ ಅಮರ್ತನಿ ಬಿ ಅಲ್ಲಾಹು ಸುಬಹಾನು ವತಾಲ ತಿಮಂ ಮಿವಣಿ ಇಬ ಇಲಾಹು ಅಮರ್ಫುಳು ಕುರವ್ವಾಗೋತಂ ಅಮಲು ಕೊಫ್ಫೆ ಪಂಜುಸ್ಲಿ ಮಾ ವಾತನಿ ಇಬ ಇಲಾಹು ವೌದು ಒಡಿಗಣ್ಣ ವಾಫಾವಾಗೋತುಗ ತಿಮಣ್ಣೆಯ ಜಜಾ ದೆವ್ವಾಂದೇ ವಾವದು ಒಡಿಗಣ್ಣ ಹೊತ್ತಿಮಣ್ಣ ಜಜಾ ದೆವ್ವಾಂದೆ ವಿಷ್ಣಾಲ ಆ ಏಂ ಅಡುಯು ಮಾಯಕೀಗ ಆಯ್ತು ಗೊತ್ತಂಗ ಅಮಲ್ ಕೊಫ್ಪ ಆಹರ್ಮೆ ಕಿತ ಫಹಾರು ಕೇವ ಆಯ್ತ ಆಹರ್ಮೆ ಕಿತ ಫಹಾರು ಅಡುಯಿವೆ ಆಯ್ತಮ್ಮಿ ಮುಸೀಬಾತುಗ ದಾಂಡಿವಾಳೆ ಹಿದ್ದತಿ ಕಮಗ ದಾಂಡಿವಾಳೆ ಉದಗು ದಾಡಿವಾಳೆ ಸಬುರ್ ಕುರಿಯ ನರಂಜೆ ದಾಡಿವಾಳವಮು ಆಹರ್ಮೆನ್ನ ಬಣಿ ಕಿಹಿನಕು ಉಮಾಯಕು ದಣ್ಣಂವಿ ಮಿ ದಿಹ ಸಬಬ ಕೀವೆಸ್ ಏಯ್ ಕೊಮ್ಮೆ ಸಬಬೆ ಮಾರಿಫಾವೆ ಗಿಜ್ಜ ಕಮಗ ವಾಣಮ ಕೆತ್ತರಿ ಕಮಗ ಗಾಯಂವೆ ಕೆತ್ತರಿ ಕಂ ಕುರಿಯನ್ನೆರ್ ಎ ದಿಮಾವ ದಾತಿ ಉದಗು ಮುಸೀಬಾತುಗೆ ಹಾಲತುಗ ಕೆತ್ತರಿ ಕಮಗ ದೆಮಿ ಹುರುಮ ವಾಗಿ ವಿರುವ ಮುಗ ಇಲಿಮೆರಿ ವಿದಾಳು ಫಾವ ಸಬಬುತ ಎ ಫದ ದಿಹ ಸಬಬು ಬಯಾಂಬೆಗೆ ಮಿದಿಯೇ ಇನ್ಶಾಲ್ಲಾ ಎ ಫೌಗ ಶೇರ್ ಇಸ್ಲಾಮ್ ಇಬ್ನ ತೈಮಿಯಾ ರಹಿಮುಲ್ಲಾ ಲೀಫಾ ಮಿ ಫೊತುಗೆ ಸಬ್ರಾ ಬೆಹೆ ತಿಂಬಾ ದಿಕುರ್ ಕುರ್ಮ ಫೌಗ ದೆಮ್ ಫೆಶಿಗೆನ್ ದಾಣಿ ಫೊತುಗೆ ಮಾಯಗಡುಗ ದಿಕುರ್ ಕೊಫಾವ ಏನಿ ಹೆಂ ಮೌಲು ಮಾಯ್ತ ಬಯಾಂ ಕುರು ಇನ್ಶಾಲ್ಲಾ ಅನ್ನ ಹಫ್ತಾಗ ಫೊತುಗೆ ಮಾಯಗಡುಗೆ ಏನಿ ಹೆಂ ಬಾಯ್ತಕಾಯಂ ಕುರಿಯ ಗೆಂದಾಣಿ ಸುಭಾನಕ ಅಲ್ಲಾಹುಮ್ಮ ಬಿಹಮ್ದಿ ಅಶ್ರದ ಅಲ್ಲಾ ಇಲಾಹ ಇಲ್ಲ ಅಂತ ಅಸ್ತಗ್ಫಿರುಕ ವಾತೂಬು ಇಲೈಕ್ ವಸಲ್ಲಲ್ಲಾಹು ವಸಲ್ಲಮ ಅಲಾ ನಬಿಜಿನಾ ಮುಹಮ್ಮದಿನ್ ವಅಲಾ ಆಲಿಹಿ ವಸಹ್ಬಿ ಅಜ್ಮೈನ್.